ನಿನ್ನೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಪ್ರಸ್ತುತ 2025-26 ಸಾಲಿನ ಆಯವ್ಯಯ ಪತ್ರವನ್ನು ಸಂಸತ್ತಿನಲ್ಲಿ ಮಂಡಿಸಿದರು. ಈಗ ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಕೃಷಿಗಾಗಿ ಸಲ್ಲಿಸಿದ ಪ್ರಸ್ತಾವನೆಗಳು ಕುರಿತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ ಹಾವೇರಿ ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ಕುಲಸಚಿವರಾದ ಎಸ್ ಟಿ ಬಾಗಲಕೋಟಿ ಅವರು. ಸಂಸತ್ತಿನಲ್ಲಿ ನಿನ್ನೆ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದ ಬಜೆಟ್ನಲ್ಲಿ ಕೃಷಿಗಾಗಿ ಸಲ್ಲಿಸಿದ ಪ್ರಸ್ತಾವನೆಗಳು ಕುರಿತಂತೆ ತಮ್ಮ ಅನಿಸಿಕೆಗಳನ್ನು ಮಾಹಿತಿಯನ್ನು ನೀಡಲಿದ್ದಾರೆ ಹಾವೇರಿ ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ಕುಲಸಚಿವರಾಗಿರುವ ಪ್ರೊಫೆಸರ್ ಎಸ್ ಟಿ ಬಾಗಲಕೋಟಿ ಅವರು. ಮಾನ್ಯ ಹಣಕಾಸು ಸಚಿವರು, ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಕೃಷಿಯು ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅನ್ನೋದನ್ನು ಮನಗಂಡು ಕೃಷಿಯ ಈಗಿನ ಜ್ವಲಂತ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಉತ್ತಮವಾದ ನೀಲನಕ್ಷೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂದರೆ ತಪ್ಪಾಗುವುದಿಲ್ಲ. ಮುಖ್ಯವಾಗಿ ಕೃಷಿಯ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ರೈತರು ಬೆಳೆಯುವ ಬೆಳೆಗಳನ್ನು ವೈವಿಧ್ಯೀಕರಣ ಮಾಡಿ ಕೃಷಿಯ ಆದಾಯ ಬಹಳ ಹೆಚ್ಚು ಕಡಿಮೆ ಆಗೋದನ್ನು ತಪ್ಪಿಸುವುದು, ಅಲ್ಲದೆ ಕೊಯ್ಲೋತ್ತರ ತಂತ್ರಜ್ಞಾನವನ್ನು ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಸಿಗುವಂತೆ ಮಾಡುವುದು, ನೀರಾವರಿಯನ್ನು ವಿಸ್ತರಿಸುವುದು, ಅಲ್ಲದೆ ರೈತರಿಗಾಗಿ ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲ ಸೌಲಭ್ಯಗಳನ್ನು ವಿಸ್ತರಿಸುವುದು ಮತ್ತು ಹಲವು ಬೆಳೆಗಳಿಗಾಗಿ ವಿಶೇಷ ಯೋಜನೆಗಳನ್ನು ಅವರು ರೂಪಿಸಿದ್ದಾರೆ. ಅವರ ಉದ್ದೇಶ ಮುಖ್ಯವಾಗಿ ಕೃಷಿ ಅಭಿವೃದ್ಧಿಯ ಜೊತೆಗೆ ಗ್ರಾಮೀಣ ಪ್ರದೇಶವನ್ನು ಸಂಪದ್ಭರಿತವಾಗಿಸುವುದು ಮತ್ತು ಅಲ್ಲಿಯ ಜನರ ಆದಾಯವನ್ನು ಸ್ಥಿರೀಕರಣಗೊಳಿಸುವುದು. ಇದಕ್ಕಾಗಿ ಅವರು ಕೃಷಿ ಅಭಿವೃದ್ಧಿ ಅಲ್ಲದೆ ಕೌಶಲ್ಯಾಭಿವೃದ್ಧಿ, ಕೃಷಿ ಮೂಲಭೂತ ಸೌಕರ್ಯದ ವಿಸ್ತರಣೆ, ಕೃಷಿಯಲ್ಲಿ ವಿಶ್ವ ಮಟ್ಟದ ತಾಂತ್ರಿಕತೆಯ ಅಳವಡಿಕೆ ಮತ್ತು ಯುವಕರು ಮತ್ತು ರೈತ ಮಹಿಳೆಯರು, ಸಣ್ಣ ಅತಿಸಣ್ಣ ರೈತರು ಮತ್ತು ಕೃಷಿ ಕಾರ್ಮಿಕರು ಇವರಿಗೆ ಅನುಕೂಲವಾಗುವಂಥ ಪ್ರಯೋಜನವಾಗುವಂಥ ಒಂದು ಹಲವಾರು ವಿಚಾರಗಳನ್ನು ಈ ಮುಂಗಡ ಪತ್ರದಲ್ಲಿ ಅವರು ಹೇಳಿದ್ದಾರೆ. ಒಟ್ಟು 10 ಅಭಿವೃದ್ಧಿ ಪರ ಸ್ತಂಭಗಳಲ್ಲಿ ಕೃಷಿ ಅಭಿವೃದ್ಧಿ ಒಂದು ಪ್ರಮುಖವಾದಂಥ ಸ್ಥಾನವನ್ನು ಈ ಮುಂಗಡ ಪತ್ರದಲ್ಲಿ ಪಡೆದಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅನ್ನುವಂಥ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿ ಸುಮಾರು 1,70,00,000 ರೈತರಿಗೆ ಅನುಕೂಲವಾಗುವಂತೆ ಇದನ್ನು ರೂಪಿಸಿದ್ದಾರೆ. ಅತ್ಯಂತ ಕಡಿಮೆ ಉತ್ಪಾದಕತೆಯುಳ್ಳ ಸುಮಾರು 100 ಜಿಲ್ಲೆಗಳಲ್ಲಿ ಬೆಳೆ ವೈವಿಧ್ಯೀಕರಣ, ಕೃಷಿ ಉತ್ಪಾದಕತೆಯಲ್ಲಿ ಹೆಚ್ಚಳ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಗ್ರಹಣಾ ಸಾಮರ್ಥ್ಯದ ವಿಸ್ತರಣೆ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನವನ್ನು ಒದಗಿಸಿ ಅದನ್ನು ಅಳವಡಿಸಿಕೊಳ್ಳುವುದಕ್ಕೆ ಉತ್ತೇಜಿಸುವುದು, ಸಾಲದ ಪ್ರಮಾಣದಲ್ಲಿ ಹೆಚ್ಚಳ, ಅಲ್ಲದೆ ಬೀಜಗಳ ಗುಣಮಟ್ಟದ ಬೀಜಗಳನ್ನು ನೀಡುವುದು ಮತ್ತು ಗೊಬ್ಬರವನ್ನು ರೈತರಿಗೆ ಒದಗಿಸುವಂಥ ವಿಧಾನಗಳಿಂದ ಇಲ್ಲಿ ಈ 100 ಜಿಲ್ಲೆಗಳಲ್ಲಿ ಕೃಷಿ ಅಭಿವೃದ್ಧಿಯನ್ನು ಹೆಚ್ಚಿಸುವುದಕ್ಕಾಗಿ ಅವರು ಬಹಳ ಒತ್ತನ್ನು ನೀಡಿದ್ದಾರೆ. ಈಗ ನಾವು ಹವಾಮಾನ ಬದಲಾವಣೆಯಲ್ಲಿ ಏನು ಕೃಷಿ ಉತ್ಪಾದಕತೆಯಲ್ಲಿ ಏರಿಳಿತ ನೋಡ್ತೀವಿ, ಹಾಗೆಯೇ ರೈತರ ಆದಾಯದಲ್ಲೂ ಏರಿಳಿತ ನೋಡ್ತೇವೆ. ಆ ಸಂದರ್ಭದಲ್ಲಿ ಈ ಅತ್ಯಂತ ಕಡಿಮೆ ಉತ್ಪಾದಕತೆಯುಳ್ಳ 100 ಜಿಲ್ಲೆಗಳಲ್ಲಿ ಕೈಗೊಳ್ಳುವಂಥ ಈ ಕಾರ್ಯಕ್ರಮ ತುಂಬ ಉತ್ತಮವಾದಂಥ ಒಂದು ಘೋಷಣೆ ಅಂತ, ಯೋಜನೆ ಅಂತ ಇಲ್ಲಿ ನಾವು ಹೇಳಬಹುದು. ಇನ್ನು ಎರಡನೇದಾಗಿ, ಹಣಕಾಸು ಸಚಿವರು, ನಮ್ಮ ದೇಶದ ದ್ವಿದಳ ಧಾನ್ಯ ಪರಿಸ್ಥಿತಿಯನ್ನು ಅವಲೋಕಿಸಿ, ದ್ವಿದಳ ಧಾನ್ಯ ಉತ್ಪಾದನೆ ಅತ್ಯಂತ ಕಡಿಮೆ ಇದ್ದು ನಾವು ಆಯಾತದ ಮೇಲೆ ಅವಲಂಬಿತರಾಗಿದ್ದೇವೆ. ಸಾಕಷ್ಟು ದ್ವಿದಳ ಧಾನ್ಯಗಳನ್ನು ನಾವು ಆಮದು ಮಾಡಿಕೊಳ್ತೇವೆ. ತೊಗರಿ ಇರ್ಬೋದು, ಉದ್ದಿರ್ಬೋದು, ಮತ್ತು ಬೇರೆ ಯಾವುದೋ ಒಂದು ದ್ವಿದಳ ಧಾನ್ಯ ಇರ್ಬೋದು, ಅದನ್ನು ಆಮದು ಮಾಡಿಕೊಳ್ತೇವೆ. ಈ ಆಮದನ್ನು ತಪ್ಪಿಸಲಿಕ್ಕೆ ಮತ್ತು ಗ್ರಾಹಕರ ಮೇಲೆ ಈ ದ್ವಿದಳ ಧಾನ್ಯಗಳ ಬೆಲೆಯ ಒತ್ತಡವನ್ನು ತಪ್ಪಿಸುವುದಕ್ಕಾಗಿ ಇನ್ನಾರು ವರ್ಷಗಳಲ್ಲಿ ನಾವು ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಬೇಕು ಅನ್ನುವಂಥ ಒಂದು ಯೋಜನೆಯಿಂದ ದ್ವಿದಳ ಧಾನ್ಯಗಳಿಗಾಗಿ ಒಂದು ವಿಶೇಷ ಯೋಜನೆಯನ್ನು ಅವರು ರೂಪಿಸಿದ್ದಾರೆ. ಮುಖ್ಯವಾಗಿ ಉದ್ದು, ತೊಗರಿ ಮತ್ತು ಮಸೂರು ಈ ಬೆಳೆಗಳಲ್ಲಿ ಅವರು ಬೀಜ ಸಂವರ್ಧನೆ, ಗೊಬ್ಬರಗಳ ಬಳಕೆ ಮತ್ತು ಕೊಯ್ಲೋತ್ತರ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಮತ್ತು ರಾಷ್ಟ್ರೀಯ ಮಾರಾಟ ಮಹಾಮಂಡಳ ನಫೆಡ್ ಮತ್ತು ರಾಷ್ಟ್ರೀಯ ಸಹಕಾರ ಸಂಘಟನೆ NCCF ಇವುಗಳ ಆಶ್ರಯದಿಂದ ಈ ದ್ವಿದಳ ಧಾನ್ಯ ಬೆಳೆಗಾರರಿಗೆ ಬೆಳೆಯುವ ಮೊದಲು ಏನು ಅವರಿಗೆ ಇನ್ಪುಟ್ಸ್ ಬೇಕಾದಂಥ ಸಹಾಯ ಇರ್ಬೋದು, ಬೆಳೆದ ಮೇಲೆ ಅವರಿಗೆ ಮಾರಾಟ ಮಾಡಲಿಕ್ಕೆ ಬೇಕಾದಂಥ ಅನುಕೂಲಗಳು ಅದನ್ನು ಮಾಡಲಿಕ್ಕೆ ಇವುಗಳನ್ನು ಅವರು ಬಳಸ್ಕೊಳ್ಳಿಕ್ಕೆ ಯೋಜನೆಯನ್ನು ಹಾಕಿದ್ದಾರೆ. ಇದು ಮುಖ್ಯವಾಗಿ ದ್ವಿದಳ ಧಾನ್ಯಗಳಿಂದಾಗಿ ಗ್ರಾಹಕರ ಮೇಲೆ ಏನು ಬೆಲೆಗಳ ಹೊರೆ ಬೀಳ್ತಾ ಇದೆ ಅದು ಕಡಿಮೆ ಆಗ್ಬೋದು ಅನ್ನುವಂಥ ಒಂದು ವಿಚಾರವನ್ನು ನಾವಿಲ್ಲಿ ಹೇಳ್ಬೋದು. ಇನ್ನು ಮೂರನೇದಾಗಿ ಬರೀ ಉತ್ಪಾದಕತೆ ಹೆಚ್ಚಿಸೋದಲ್ಲ, ಅದನ್ನು ವೈವಿಧ್ಯೀಕರಣೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಹಣ್ಣು ತರಕಾರಿ ಬೆಳೆಗಳಿಗೆ ಮತ್ತು ಮೀನುಗಾರಿಕೆ ಮತ್ತು ಪಶುಸಂಗೋಪನೆಗೂ ಕೂಡ ಹಲವಾರು ಉತ್ತಮ ಉತ್ತೇಜಕ ಯೋಜನೆಗಳನ್ನು ಅವರು ಮಾಡಿದ್ದಾರೆ. ಮುಖ್ಯವಾಗಿ ಸೂಪರ್ ಫುಡ್ ಅಂತಕ್ಕಂಥ ಒಂದು ಬಿರುದನ್ನು ಪಡೆದಂಥ ಮಖಾನಾಗೆ ಒಂದು ವಿಶೇಷವಾದಂಥ ಯೋಜನೆಯನ್ನು ಈ ವರ್ಷ ಬಜೆಟ್ನಲ್ಲಿ ನೀಡಿದ್ದನ್ನು ನಾವು ಕಾಣ್ಬೋದು. ಮುಖ್ಯವಾಗಿ ಬೆಳೆತಿರ್ತಕ್ಕಂಥ ಬಿಹಾರದ ರಾಜ್ಯದಲ್ಲಿ ಒಂದು ಮಖಾನ ಮಂಡಳಿ ಸ್ಥಾಪಿಸಿ ಅಲ್ಲಿ ಆ ಬೆಳೆಗಾರರಿಗೆ ಬೇಕಾದಂಥ ತಾಂತ್ರಿಕತೆ ಇರ್ಬೋದು, ಬೆಳೆಯುವ ವಿಧಾನಗಳಿರ್ಬೋದು, ಆಮೇಲೆ ಅದನ್ನು ಸಂಸ್ಕರಿಸಿ ಅದನ್ನು ರಫ್ತು ಮಾಡುವಂಥ ಒಂದು ನಿಟ್ಟಿನಲ್ಲಿ ಏನೇನು ಬೇಕೋ ಅದಕ್ಕಾಗಿ ಒಂದು ಮಖಾನ ಮಂಡಳಿಯನ್ನು ರಚಿಸಿ ಅಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಜೊತೆಗೂಡಿ ಈ ಮಖಾನ ಬೆಳವಣಿಗೆಯನ್ನು ವಿಸ್ತರಿಸಿ ರೈತರಿಗೆ ಆದಾಯವನ್ನು ಹೆಚ್ಚಿಸುವಂಥ ಒಂದು ಯೋಜನೆಯನ್ನು ಇಲ್ಲಿ ಮಾಡಲಾಗಿದೆ. ಮೀನುಗಾರಿಕೆಗೆ ಕೂಡ ಒತ್ತು ನೀಡಿ ಮೀನುಗಾರಿಕೆಯನ್ನು ಉತ್ತೇಜಿಸಲಿಕ್ಕೆ ಅಂದಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಒಂದು ವಿಸ್ತೃತ ಯೋಜನೆಯನ್ನು ಕೈಗೊಳ್ಳುವಂಥ ಒಂದು ಯೋಜನೆಯನ್ನು ಮಾಡಿದರೆ, ಅದೇ ರೀತಿ ಹತ್ತಿಗಾಗಿ ಕೂಡ 5 ವರ್ಷಗಳ ಯೋಜನೆಯನ್ನು ಈ ಬಜೆಟ್ನಲ್ಲಿ ನಾವು ನೋಡ್ತೇವೆ. ಅದರಲ್ಲೂ ಕೂಡ ಈ ಲಾಂಗ್ ಸ್ಟೇಪಲ್ ಕಾಟನ್ ಅಂತಕ್ಕಂಥ ಒಂದು ಉದ್ದ ಎಳೆಯ ಹತ್ತಿಯನ್ನು ಉತ್ಪಾದಿಸೋದಕ್ಕಾಗಿ ಏನೇನು ಉತ್ತೇಜನ ಬೇಕೋ ಅದನ್ನು ನೀಡಲಿಕ್ಕೆ ಇಲ್ಲಿ ಅವರು ಪ್ರಸ್ತಾವನೆಯನ್ನು ಮಂಡಿದ್ದಾರೆ. ಇದಕ್ಕಾಗಿ ಇಷ್ಟೆಲ್ಲ ಮಾಡಲಿಕ್ಕೆ ನಮಗೆ ಇನ್ಪುಟ್ಸ್ ಬೇಕು. ಇನ್ಪುಟ್ಸ್ ಅಂದರೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಸಾಲ ಇರ್ಬೋದು, ನೀರಾವರಿ ಇರ್ಬೋದು. ಬಜೆಟ್ನಲ್ಲಿ ಅವರು ಪ್ರಥಮವಾಗಿ ಹೇಳ್ತಾರೆ ನಾವು ಕೃಷಿ ಮೂಲಭೂತ ಸೌಕರ್ಯವನ್ನು ವಿಸ್ತರಿಸ್ತೇವೆ ಅಂತ. ಕೃಷಿ ಮೂಲಭೂತ ಸೌಕರ್ಯದಲ್ಲಿ ಅದು ಮಾರುಕಟ್ಟೆ ಇರ್ಬೋದು, ಗ್ರಾಮೀಣ ರಸ್ತೆಗಳಿರ್ಬೋದು, ಅದು ಸಂಗ್ರಹಾಗಾರಗಳಿರ್ಬೋದು, ಗೋದಾಮುಗಳಿರ್ಬೋದು, ನೀರಾವರಿ ಇರ್ಬೋದು, ಗೊಬ್ಬರಗಳ ಲಭ್ಯತೆ ಇರ್ಬೋದು, ಬೀಜದ ಸಂವರ್ಧನೆ ಇರ್ಬೋದು, ಇದನ್ನೆಲ್ಲ ಮಾಡಲಿಕ್ಕೆ ಸಾಕಷ್ಟು ಯೋಜನೆಗಳನ್ನು ಈ ಒಂದು ಬಜೆಟ್ನಲ್ಲಿ ಅವರು ನೀಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಮುಖ್ಯವಾಗಿ ರೈತರಿಗೆ ಸಿಗುವಂತಹ ಗುಣಮಟ್ಟದ ಬೀಜಗಳನ್ನು ನೀಡುವುದಕ್ಕಾಗಿ ಹೆಚ್ಚು ಇಳುವರಿ ನೀಡುವ ಬೀಜಗಳಿಗಾಗಿ ಒಂದು ವಿಶೇಷ ಯೋಜನೆಯನ್ನು ರೂಪಿಸಿದ್ದಾರೆ. ಹಾಗೆಯೇ ಯೂರಿಯಾದ ಲಭ್ಯತೆ ಹೆಚ್ಚಿಸುವುದಕ್ಕಾಗಿ ಅಸ್ಸಾಂನಲ್ಲಿ ಒಂದು ವಿಶೇಷ ಯೂರಿಯಾ ಘಟಕ ಸ್ಥಾಪಿಸುವುದಕ್ಕಾಗಿ ಪ್ರಸ್ತಾವನೆ ಮಾಡಿದ್ದಾರೆ. ಮತ್ತು ರೈತರಿಗೆ ಸಿಗುವಂತಹ ಸಾಲ ಸೌಲಭ್ಯದಲ್ಲಿ ಎರಡು ದೀರ್ಘಾವಧಿ ಸಾಲ ಇರ್ಬೋದು, ಅಲ್ಪಾವಧಿ ಸಾಲ ಇರ್ಬೋದು, ಇದೆರಡನ್ನೂ ಹೆಚ್ಚಿಸಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಮುಖ್ಯವಾಗಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನು ಯೋಜನೆಯಲ್ಲಿ ಮೊದಲು ಏನು ಸಾಲದ ಒಂದು ಗರಿಷ್ಠ ಮಿತಿ 3 ಲಕ್ಷ ಇರ್ತಿತ್ತು, ಅದನ್ನೀಗ 5 ಲಕ್ಷಕ್ಕೇರಿಸಿ ರೈತರು ಯಾವುದೇ ಕಾಗದ ಪತ್ರಗಳಿಲ್ಲದೆ ಹೆಚ್ಚು ಕಾಗದ ಪತ್ರಗಳಿಲ್ಲದೆ ಸಾಲವನ್ನು ಸುಗಮವಾಗಿ ಪಡೆದುಕೊಳ್ಳುವಂಥ ಒಂದು 5 ಲಕ್ಷಗಳವರೆಗೆ ಸಾಲವನ್ನು ಪಡೆದುಕೊಳ್ಳಲಿಕ್ಕೆ ಇಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ರೈತ ಉತ್ಪಾದಕ ಸಂಸ್ಥೆಗಳು ಇತ್ತಿತ್ತಲಾಗಿ ತುಂಬ ಒಂದು ಉತ್ತಮ ಸಾಂಸ್ಥಿಕ ಬದಲಾವಣೆಯಾಗಿ ರೈತರಿಗೆ ಹಲವಾರು ಅವರು ಬೆಂಬಲಗಳನ್ನು ನೀಡ್ತಾ ಇವೆ. ಆ ರೈತ ಉತ್ಪಾದಕ ಸಂಸ್ಥೆಗಳನ್ನು ಬಲವರ್ಧನೆ ಕೂಡ ಇಲ್ಲಿ ಸಾಕಷ್ಟು ಯೋಜನೆಗಳನ್ನು ನಾವು ನೋಡ್ಬೋದು. ಮುಖ್ಯವಾಗಿ ರೈತರಿಗೆ ಇದೆಲ್ಲ ಮಾಹಿತಿಗಳು ಹೇಗೆ ತಲುಪಬೇಕು ಇದನ್ನು ಕೂಡ ಮಾನ್ಯ ಸಚಿವರು ಗಮನದಲ್ಲಿಟ್ಟುಕೊಂಡು ಒಂದು ಕೃಷಿ ವಿಸ್ತರಣೆಗಾಗಿ ಒಂದು ಉಪಯೋಜನೆಯನ್ನು ಕೂಡ ಇದರಲ್ಲಿ ಘೋಷಣೆ ಮಾಡಿದ್ದಾರೆ. ಆಮೇಲೆ ಈ ಎಲ್ಲದಕ್ಕಾಗಿ ಸುಮಾರು 1.52 ಟ್ರಿಲಿಯನ್ ರೂಪಾಯಿಗಳಷ್ಟು ವೆಚ್ಚದ ಯೋಜನೆಯನ್ನು ಕೃಷಿ ಸಚಿವರು ಇದರಲ್ಲಿ ಮಾಡಿದರು. ಇದು ರೈತರಿಗೆ ಸಿಗುವಂಥ ಸಾಲದ ಪ್ರಮಾಣದ ಹೊರತಾಗಿ ಇಷ್ಟು ಹಣವನ್ನು ಕೃಷಿಯ ಮೇಲೆ ಹೂಡಿಕೆ ಮಾಡುವುದಕ್ಕಾಗಿ ಅವರು ಘೋಷಣೆ ಮಾಡಿದ್ದಾರೆ. ಇದು ಒಟ್ಟಾರೆ ಅವರು ಹಾಕಿಕೊಂಡಂಥ ಗುರಿಯಾದಂಥ ಕೃಷಿಯ ಬೆಳವಣಿಗೆ, ಕೃಷಿಯ ವೈವಿಧ್ಯೀಕರಣ, ರೈತರ ಹಾಗೂ ಗ್ರಾಮೀಣ ಜನರ ಆದಾಯದಲ್ಲಿ ಹೆಚ್ಚಳ ಮಾಡುವುದಕ್ಕೆ ಅವರು ಏನೇನು ಯೋಜನೆಗಳು ಬೇಕು ಆ ಯೋಜನೆಗಳನ್ನು ಒಂದು ಒಳ್ಳೆಯ ಒಂದು ಫ್ರೇಮ್ವರ್ಕ್ನಲ್ಲಿ ಅವರು ತಂದಿದ್ದಾರೆ ಅನ್ನೋದರಲ್ಲಿ ಏನೂ ತಪ್ಪಿಲ್ಲ. ಈ ಯೋಜನೆಗಳನ್ನು ಸರಿಯಾಗಿ ಅನುಷ್ಠಾನಗೊಂಡರೆ ರೈತರ ಒಂದು ಆದಾಯ ಹೇರುವುದಲ್ಲದೆ ನಾವು ಈಗ ಈ ಹವಾಮಾನ ಬದಲಾವಣೆಯಿಂದಾಗಿ ಏನು ಏರಿಳಿತ ಕಾಣ್ತಿದ್ದೀವಿ ನಾವು ಬೆಲೆಗಳಲ್ಲಿ ಆದಾಯದಲ್ಲಿ ಅದನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಈ ಒಂದು ಘೋಷಣೆಗಳು ಉಪಯೋಗ ಆಗ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಇಂಥ ಒಂದು ಬಜೆಟನ್ನು ಮಂಡಿಸಿದ್ದಕ್ಕಾಗಿ ನಾನು ಮಾನ್ಯ ಹಣಕಾಸು ಸಚಿವರನ್ನು ಅಭಿನಂದಿಸುತ್ತೇನೆ. ಇದುವರೆಗೆ ನಿನ್ನೆ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ 2025-26 ಕೃಷಿಗಾಗಿ ಸಲ್ಲಿಸಿದ ಪ್ರಸ್ತಾವನೆಗಳು ಈ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡವರು ಹಾವೇರಿ ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ಕುಲಸಚಿವರಾದ ಪ್ರೊಫೆಸರ್ ಎಸ್ಟಿ ಬಾಗಲಕೋಟೆಯವರು. ಕಾರ್ಯಕ್ರಮದ ಪ್ರಸ್ತುತಿ ಶರಣಬಸವ ಚೋಳಿಯನವರದು. ಈಗ ಸರ್ವರಿಗೂ ಸುಸ್ಥಿರ ಇಂಧನ ವಿಶೇಷ ಸಂವಾದ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಧ್ಯಾಪಕಿ ಎನ್ ರಾಜೇಶ್ವರಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಾದ ವಿಜಯಲಕ್ಷ್ಮಿ, ಸುಷ್ಮಾ ಹಾಗೂ ಅರ್ಜುನ್. ಕೇಳೋಣಂತ. ಆಕಾಶವಾಣಿ ಸರ್ವರಿಗೂ ಸುಸ್ಥಿರ ಇಂಧನ ವಿಶೇಷ ಸಂವಾದ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಸಂವಹನ ಹಾಗೂ ವಿಸ್ತರಣೆ ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ರಾಜೇಶ್ವರಿ ಎನ್, ಸ್ನಾತಕೋತ್ತರ ವಿದ್ಯಾರ್ಥಿಗಳಾದ ಸುಷ್ಮಾ, ವಿಜಯಲಕ್ಷ್ಮಿ ಹಾಗೂ ಅರ್ಜುನ್. ನಿರ್ಮಾಣ ಮಾಲಾ ಸಾಂಬ್ರಾಣಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಅಭಿವೃದ್ಧಿ ಅನ್ನೋದು ಎಲ್ಲ ದೇಶದ ಒಂದು ಮೂಲ ಉದ್ದೇಶ. ಮತ್ತು ಮುಖ್ಯವಾಗಿ ಜಾಗತಿಕವಾಗಿ ವಿಶ್ವಸಂಸ್ಥೆ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪಿಸ್ತದೆ. ಇವತ್ತು ಸುಸ್ಥಿರ ಅಭಿವೃದ್ಧಿ ಅನ್ನೋದು ಭಾಳ ಮುಖ್ಯ. ಇವತ್ತು ವಿಶ್ವಸಂಸ್ಥೆ ಒಂದು ಜಾಗತಿಕವಾಗಿ ಮಾಡ್ತಾ ಇರುವಂತಹ ಒಂದು ಪ್ರಯತ್ನ ಏನಿದೆಯಲ್ಲ, ಅಭಿವೃದ್ಧಿಯೊಳಗೆ ನಮಗೆ ಒಂದು ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಸಾಮಾಜಿಕ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಯಾರೂ ಹಿಂದೆ ಬೀಳಬಾರ್ದು, ಎಲ್ಲರೂ ಕೂಡ ಸಮಾನವಾಗಿ ಮುಂದೆ ಹೋಗಬೇಕು ಅಂಥೇಳಿ ಸಾಕಷ್ಟು ಗುರಿಗಳನ್ನು ಇಟ್ಕೊಂಡು 17 ಜಾಗತಿಕ ಉದ್ದೇಶಗಳೊಂದಿಗೆ ಸುಸ್ಥಿರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಇವತ್ತು ನಾವು ವಿಶೇಷವಾಗಿ ಚರ್ಚೆ ಮಾಡಬೇಕಾದ್ದು ಅಂದರೆ ಈ ದಶಕದೊಳಗೆ ಒಂದು ನಮ್ಮ ಸುಸ್ಥಿರ ಇಂಧನ ಏನಿದೆಯಲ್ಲ, ಅಂದರೆ ವಿಶೇಷವಾಗಿ ಅದನ್ನು ನಾವು ನಾನ್ ರಿನ್ಯೂವೇಬಲ್ ಅಂತೀವಿ, ಅದನ್ನು ಮತ್ತೆ ನಾವು ಪುನರ್ ಸ್ಥಾಪನೆ ಮಾಡಲಿಕ್ಕೆ ಆಗುವುದಲ್ಲ, ಅಂತಹ ಒಂದು ಇಂಧನವನ್ನು ಎಲ್ಲರಿಗೂ ತಲುಪಿಸ್ಬೇಕಲ್ಲ. ಈ ದಶಕದೊಳಗೆ ನಮ್ಮ ಒಂದು ಇಂಧನ ಶಕ್ತಿಯ ಮೂಲ ಏನಿದೆಯಲ್ಲ, ಅದು ಎಲ್ಲರಿಗೂ ತಲುಪುವಂಗಾಗಬೇಕು. ಅದಕ್ಕೆ ವಿಶ್ವಸಂಸ್ಥೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದೆ. ಅದರೊಳಗೆ ಈ ಇಂಧನಗಳನ್ನು ನಾವು ಅಪವ್ಯಯ ಆಗದಂತೆ ಎಲ್ಲರಿಗೂ ಕೂಡ ಇಂಧನ ಸಿಗಬೇಕು ಅಂಥೇಳಿ ಒಂದು ಅಮೂಲಾಗ್ರವಾಗಿ ವಿಶ್ವಸಂಸ್ಥೆ ಮಾಡ್ತಾ ಇರುವಂಥ ಈ ಪ್ರಯತ್ನ ಏನಿದೆಯಲ್ಲ, ಅಂದರೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದೆ. ಅದರೊಳಗೆ ಈ ಇಂಧನಗಳನ್ನು ನಾವು ಅಪವ್ಯಯ ಆಗದಂತೆ ಎಲ್ಲರಿಗೂ ಕೂಡ ಇಂಧನ ಸಿಗಬೇಕು ಅಂಥೇಳಿ ಒಂದು ಅಮೂಲಾಗ್ರವಾಗಿ ವಿಶ್ವಸಂಸ್ಥೆ ಮಾಡ್ತಾ ಇರುವಂಥ ಈ ಪ್ರಯತ್ನ ಏನಿದೆಯಲ್ಲ, ಅಂದರೆ ಸುಸ್ಥಿರ ಇಂಧನ ಎಲ್ಲರಿಗೂ ಬೇಕು ಈ ದಶಕದೊಳಗೆ ಅನ್ನೋ ಘೋಷಣೆಯನ್ನು ಬಹಳ ವಿಸ್ತೃತ ರಕ್ತದಲ್ಲಿದೆ. ಹೀಗಾಗಿ ನಾವು ಎಂಥ ಸಂದರ್ಭದಲ್ಲೂ ಕೂಡ ಭಾಳ ಹೆಚ್ಚಿನ ತೊಂದರೆಯನ್ನು ಅನುಭವಿಸಿದೆ, ನಾವು ಅದನ್ನು ಯಶಸ್ವಿಯಾಗಿ ಜಯಿಸಿದ್ದೇವೆ. ಹೀಗಾಗಿ ಉಳಿತಾಯ ಸಂಸ್ಕೃತಿ ಇರೋ ನಮ್ಮಲ್ಲಿ ಈ ನಾನ್ ರಿನ್ಯೂವಲ್ ಎನರ್ಜಿ ಏನಿದೆಯಲ್ಲ, ಪುನರ್ಬಳಕೆ ಮಾಡಲಿಕ್ಕೆ ಆಗದೇ ಇರುವಂತಹ ಇಂಧನ ಏನಿದೆಯಲ್ಲ, ಒಮ್ಮೆ ಉಪಯೋಗ ಮಾಡಿದರೆ ಮುಗಿದೋಯ್ತು, ಅದನ್ನು ನಾವು ಕಡಿಮೆ ಮಾಡಿದಷ್ಟು ಚಲೋನೆ. ಈಗ ಹೊರಗಡೆಯಿಂದ ಸಾಕಷ್ಟು ರಫ್ತು ಮಾಡ್ತಾ ಇರುವಂಥ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅದು ನಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತಾ ಇದೆ. ನಾವು ಇಂಧನವನ್ನು ಅಪವ್ಯಯ ಮಾಡದೇ ಆದಷ್ಟು ನಾನ್ ರಿನ್ಯೂವಬಲ್ ಎನರ್ಜಿಯನ್ನು ಉಳಿಕೆ ಮಾಡೋ ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡಬೇಕು ಅಂಥೇಳಿ ಅವರು ವಿದ್ಯಾರ್ಥಿಗಳ ಜೊತೆಗೆ ಬಂದಿದ್ದಾರೆ. ಭೂಮಿಯ ಆರೋಗ್ಯವನ್ನು ಕಾಪಾಡಿ, ಜೊತೆಗೆ ನಮ್ಮೆಲ್ಲರ ಆರೋಗ್ಯವನ್ನು ನೀವು ಕಾಪಾಡಿದಂಗಾಗುತ್ತೆ ಅಂಥೇಳಿ ಅವರು ಸಾಕಷ್ಟು ಅರಿವನ್ನು ಮೂಡಿಸ್ತಾ ಇದ್ದಾರೆ. ಈ ನಿಟ್ಟಿನೊಳಗೆ ಡಾಕ್ಟರ್ ರಾಜೇಶ್ವರಿ ಅವರು ಅವರ ವಿದ್ಯಾರ್ಥಿಗಳಾದಂಥ ಕುಮಾರಿ ಸುಷ್ಮಾ, ಕುಮಾರ ವಿಜಯಲಕ್ಷ್ಮಿ ಹಾಗೂ ಕುಮಾರ್ ಅರ್ಜುನ್ ಅವರು ಸರ್ವರಿಗೂ ಸುಸ್ಥಿರ ಶಕ್ತಿ ವಿಶ್ವಸಂಸ್ಥೆಯ ಈ ದಶಕದ ಒಂದು ಸಂದರ್ಭದೊಳಗೆ ಒಂದು ಚರ್ಚೆಯನ್ನು ಇಟ್ಟುಕೊಂಡಿದ್ದಾರೆ. ಡಾಕ್ಟರ್ ರಾಜೇಶ್ವರಿ ಅವರು ಕೇಳುವಂಥ ಪ್ರಶ್ನೆಗಳಿಗೆ ಅವರು ಉತ್ತರಗಳನ್ನು ನೀಡ್ತಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ರಾಜೇಶ್ವರಿ ಎನ್ ಮತ್ತು ಅವರ ವಿದ್ಯಾರ್ಥಿ ಸಮುದಾಯದವರಿಗೆ ಆಕಾಶವಾಣಿಗೆ ಸ್ವಾಗತವನ್ನು ಕೋರ್ತಾ ನಮಸ್ಕಾರ. ಡಾಕ್ಟರ್ ರಾಜೇಶ್ವರಿ ಅವರೇ ನಮಸ್ಕಾರ. ಸರ್, ಕುಮಾರಿ ಸುಷ್ಮಾ, ವಿಜಯಲಕ್ಷ್ಮಿ ಹಾಗೂ ಅರ್ಜುನ್, ನಿಮಗೂ ಕೂಡ ಸ್ವಾಗತ. ಧನ್ಯವಾದಗಳು ಸರ್. ಇಂಧನವನ್ನ ಸಂರಕ್ಷಣೆ ಮಾಡೋ ನಿಟ್ಟಿನೊಳಗೆ ನಮ್ಮ ಪ್ರಯತ್ನಗಳು ಹೇಗಿರಬೇಕು ಅಂತ ನೀವೆಲ್ಲ ಹೇಳ್ತೀರಿ? ಸರ್, ನಾವು ನಾನ್ ರಿನ್ಯೂವಬಲ್ ಎನರ್ಜಿ ಅಂತೀವಲ್ಲ, ನಮಗೆ ಎಷ್ಟು ಬಳಕೆ ಮಾಡ್ಕೋಬೇಕು ಅಂದ್ರೆ ನಮಗೆ ನೈಸರ್ಗಿಕವಾಗಿ ಸಿಕ್ಕಿರುವಂತದ್ದು ಅದನ್ನ ನಾವು ಕಳ್ಕೋಬಾರ್ದು ಸರ್. ಅದನ್ನ ನಿಯಮಿತವಾಗಿ ಯೂಸ್ ಮಾಡಿಕೊಂಡು ಅದನ್ನ ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಸರ್. ಈ ಸುಸ್ಥಿರ ಶಕ್ತಿ ಅನ್ನೋದೇನಿದೆ ಅದನ್ನ ನಾವು ಪ್ರೋತ್ಸಾಹಿಸಲೇಬೇಕಾಗಿದೆ. ಇದನ್ನ ಪ್ರೋತ್ಸಾಹಿಸುವ ಕೆಲವು ವಿಧಾನಗಳಂದ್ರೆ ಈ ಅಧಿಕ ವಿದ್ಯುತ್ ಬಳಕೆಯನ್ನ ನಾವು ಕಡಿಮೆ ಮಾಡಲೇಬೇಕಾಗಿದೆ ಈ ಒಂದು ಕಾಲದಲ್ಲಿ. ಯಾಕಂದ್ರೆ ಯಾವುದೇ ಒಂದು ಬಿಲ್ಡಿಂಗ್ ಆಗಿರ್ಬೋದು, ಯಾವುದೇ ಒಂದು ಕೈಗಾರಿಕೆ ಆಗಿರ್ಬೋದು, ಅಲ್ಲಿಗೆ ಈ ಒಂದು ಎಲೆಕ್ಟ್ರಿಸಿಟಿ ಏನಿದೆ ಇದು ತುಂಬಾ ಅಮೂಲ್ಯವಾದ ಒಂದು ವಸ್ತುವಾಗಿದೆ. ಅದೇ ರೀತಿ ಈ ಸುಸ್ಥಿರ ಉತ್ಪನ್ನಗಳಾದ ಈ ಸೌರ ಚಾಲಿತ ಉಪಕರಣಗಳಾಗಿರ್ಬೋದು ಅಥವಾ ಶಕ್ತಿ ಉಳಿತಾಯದ ದೀಪಗಳಾಗಿರ್ಬೋದು, ಇಂಥವನ್ನ ನಾವು ಖರೀದಿಸಿ ಅವನ್ನ ಉಪಯೋಗಿಸಬೇಕಾಗಿದೆ. ಅಂದ್ರೆ ನೀವು ಹೇಳೋದೇನಂದ್ರೆ ಈಗ ನಾನ್ ರಿನ್ಯೂವಬಲ್ ಎನರ್ಜಿ ಏನಿದೆ ಅಲ್ಲ, ಈಗ ನಾವು ಪೆಟ್ರೋಲ್, ಡೀಸೆಲ್, ಅದನ್ನ ಉಪ ಮಾಡಿದ್ರೆ ಹೋಗ್ಬಿಡ್ತು. ಅದಕ್ಕೆ ಏನಾಗಿದೆ ಗೊತ್ತಾ, ಈಗ ಯಥೇಚ್ಛವಾಗಿ ಸೂರ್ಯನ ಶಾಖದಿಂದ ಸಿಗುವಂತಹ ಸೋಲಾರ್ ಎನರ್ಜಿ ಆಗಿರ್ಬಹುದು, ಈ ತರ ಕೆಲವೊಂದಿಷ್ಟು ಪರ್ಯಾಯ ವಿಂಡ್ ಮಿಲ್ ಆಗಿರ್ಬಹುದು, ಗಾಳಿ ಮೂಲಕ ತಯಾರು ಮಾಡುವಂತಹ ಎಲೆಕ್ಟ್ರಿಸಿಟಿ ಆಗಿರ್ಬಹುದು, ಅಂದ್ರೆ ಏನಾಗುತ್ತೆ, ಇವುಗಳನ್ನ ಜಾಸ್ತಿ ಮಾಡಬೇಕು ಮತ್ತೆ ಉಳಿತಾಯವನ್ನು ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಹೌದಿಲ್ಲ, ವೆರಿ ಗುಡ್. ಮತ್ತೆ ಈ ವೈಯಕ್ತಿಕ ವಾಹನಗಳನ್ನ ಬಿಟ್ಟು ಈ ಸಾರ್ವಜನಿಕ ಸಾರಿಗೆಗಳನ್ನ ನಾವು ಅತಿಯಾಗಿ ಯೂಸ್ ಮಾಡಬೇಕಾಗಿದೆ. ಈ ಎಲ್ಲರ ಮನೆಯಲ್ಲೂ ಕಾರ್ ಇದೆ, ನಾವು ಒಂದೇ ಕಾರ್ ಇಟ್ಕೊಳ್ಳೋಣ ಅಥವಾ ಸಾರ್ವಜನಿಕ ಬಸ್ಗಳಲ್ಲಿ ಸಂಚಾರ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಆಗದೆ ಹೋದ್ರೆ ಕಡೆಗೆ ಒಂದರ ಕಾರ್ ಇಟ್ಕೋರಿ, ಐದಾರು ಕಾರ್ ಹಾಕ್ಬೇಕು ಅಂತ ಹೀಗೆ ಹೇಳ್ತಾ ಇದ್ದೆ. ಹೌದಿಲ್ಲ, ಹೌದು. ಎಸ್, ನಮ್ಮೆಲ್ಲ ಕೇಳುವರು ಗಮನಿಸ್ತಾರೆ. ವಿಜಯಲಕ್ಷ್ಮಿ ಇದ್ದಾರೆ, ವಿಜಯಲಕ್ಷ್ಮಿ ನೀವೇನು ಹೇಳ್ತೀರಮ್ಮ? ಈಗ ನಮಗೆ ನೈಸರ್ಗಿಕವಾಗಿ ಏನು ದೊರಕ್ತಾ ಇದೆ, ಸೂರ್ಯನ ಕಿರಣಗಳು, ಗಾಳಿ, ನೀರು, ಇದು ನೈಸರ್ಗಿಕವಾಗಿ ದೊರಕ್ತಾ ಇರೋದು. ಇದರಿಂದ ನಾವು ಯಾವ ರೀತಿ ಅತಿ ಹೆಚ್ಚಾಗಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಅದರಿಂದ ಪರ್ಯಾಯವಾಗಿ ಏನು ನಾವು ಕಂಡುಕೊಂಡಿದ್ದೀವಿ ಅಂದರೆ, ಇವಾಗ ವಾಟರಿಂದನೂ ನಾವು ಎಲೆಕ್ಟ್ರಿಸಿಟಿನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ, ಗಾಳಿಯಿಂದ ಏನು ವಿಂಡ್ ಮಿಲ್ನ ಹಾಕಿ ಅಲ್ಲೂ ಎಲೆಕ್ಟ್ರಿಸಿಟಿನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಈ ಮತ್ತು ಈ ಸೋಲಾರ್ ಪ್ಲ್ಯಾಂಟ್ ಅದನ್ನು ಎಲ್ಲ ಕಡೆ ಇಂಪ್ಲ್ಯಾಂಟ್ ಮಾಡಿ ಅದರಿಂದ ಎಲೆಕ್ಟ್ರಿಸಿಟಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇದರಿಂದ ಆರ್ಥಿಕವಾಗಿ ನಮ್ಮ ದೇಶವನ್ನು ಸುಧಾರಿಸ್ತಾ ಇದ್ದೀವಿ, ಎಲ್ಲ ಕಡೆ ವಿದ್ಯುತ್ ಶಕ್ತಿಯನ್ನು ತಲುಪಿಸೋದ್ರಲ್ಲಿ ಯಶಸ್ವಿಗೊಂಡಿದೆ ನಮ್ಮ ದೇಶ. ಈ ಒಂದು ನೈಸರ್ಗಿಕವಾಗಿ ಸಿಗ್ತಾ ಇರೋ ಒಂದು ಶಕ್ತಿಯನ್ನು ಹಾಳು ಮಾಡದೆ ಬುದ್ಧಿವಂತರಾಗಿ ನಾವು ಎಲ್ಲರಲ್ಲೂ ಜಾಗೃತಿ ಮೂಡಿಸಿ ಯಾವ ರೀತಿ ನಾವು ಅದನ್ನು ಬಳಸ್ಕೊಳ್ಬೇಕು ಅಂತ, ಮತ್ತು ಸರ್ಕಾರದಿಂದ ಬಂದಿರೋ ಯೋಜನೆಗಳನ್ನು ಎಲ್ಲರಲ್ಲೂ ಅರಿವು ಮೂಡಿಸಿ ನಾವು ಉಳಿಸಿ ಅನ್ಯರಿಗೂ ಉಳಿಸಲು ಮಾರ್ಗ ಮಾಡಿಕೊಡೋದ್ರಿಂದ ಮುಂದಿನ ಪೀಳಿಗೆಗೂ ಉಪಯೋಗ ಆಗುತ್ತೆ. ಎಷ್ಟೋ ಜನಕ್ಕೆ ಅರಿವು ಇರಲ್ಲ, ಅರಿವು ಮೂಡಿಸೋದು ಒಂದು ಬಹಳ ಉದ್ದೇಶವಾದ ಕೆಲಸ ಆಗಿದೆ ಅಂತ ಹೇಳಲು ಇಷ್ಟಪಡ್ತೀನಿ. ವಿಜಯಲಕ್ಷ್ಮಿ, ಚೆನ್ನಾಗಿ ತಿಳ್ಕೊಂಡಿದ್ದೀರಮ್ಮ. ಸುಷ್ಮಾ, ಈಗ ಉತ್ತರ ಕರ್ನಾಟಕ ಭಾಗದೊಳಗೆ ಯಾವ ಕಡೆ ಹೊಲ ನೋಡಿದ್ರು ಎಲ್ಲ ಕಡೆ ವಿಂಡ್ ಮಿಲ್ಗಳು ಆಗ್ತಾ ಇದಾವೆ, ಅದು ಒಳ್ಳೇದಾ? ಹೇಗೆ? ಈಗ ಎಲ್ಲಾ ಕಡೆನು ವಿಂಡ್ ಮಿಲ್ ಗಳನ್ನ ಅಳವಡಿಸೋದ್ರಿಂದ ಇದರಿಂದ ನಾವು ತುಂಬಾನೇ ವಿದ್ಯುತ್ ಶಕ್ತಿಯನ್ನ ಬಳಸ್ಕೋಂತ ಆಗಿದೆ. ಈಗ ಅದೇ ರೀತಿ ನೋಡಿದ್ರೆ ಇದನ್ನ ಎಲ್ಲಾ ಕಡೆ ಎಲ್ರಿಗೂ ಬಡವರಿಗೆ ಸಿಗೋಕ್ಕೋಸ್ಕರ ಸರ್ಕಾರನು ಇದಕ್ಕೆ ತುಂಬಾನೇ ಯೋಜನೆಗಳು ಅದು ಇದು ಅಂತ ಮಾಡಿದಾವೆ. ಬಡವರಿಗೆ ಇದನ್ನ ತಗೊಳಕ್ ಆಗಲ್ಲ ಅನ್ನೋರ್ಗುನು ಸರ್ಕಾರ ಈಸಿಯಾಗಿ ಅವರಿಗೆ ಕೈಗೆಟುಕುವಂತ ಮಾಡಿದೆ. ಬಹಳ ಸಂತೋಷ. ಸುಷ್ಮಾ, ವಿಜಯಲಕ್ಷ್ಮಿ, ಅರ್ಜುನ್, ಡಾಕ್ಟರ್ ರಾಜೇಶ್ವರಿ ಅವರೇ, ಬಹಳ ವಿಸ್ತೃತವಾಗಿ ಅಂದ್ರೆ ಒಂದು ಈ ಪೀಠಕ್ಕೆ ಒಳ್ಳೆ ಪೀಠಕ್ಕೆ ಆಯ್ತು, ಯಾಕಂದ್ರೆ ಮಕ್ಕಳು ತಿಳ್ಕೊಂಡಿದ್ದಾರೆ. ಮತ್ತೆ ವಿಶೇಷವಾಗಿ ನಮಗೆ ಇದರ ಒಂದು ಅವಶ್ಯಕತೆ ಏನಿದೆ, ಸುಸ್ಥಿರ ಇಂಧನವನ್ನ ಮುಂದಿನ ಪೀಳಿಗೆಯವರಿಗೆ ಕೂಡ ನಾವು ಉಳಿಸ್ಬೇಕು ಅಂತಂದ್ರೆ ಅದನ್ನ ನಾವು ಉಳಿತಾಯ ಮಾಡಬೇಕು, ಅದನ್ನ ನಾವು ಎಷ್ಟು ಬೇಕಷ್ಟೇ ಉಪಯೋಗ ಮಾಡಬೇಕು, ಅದನ್ನ ಅಪವ್ಯಯ ಮಾಡಬಾರ್ದು. ನೀರಾವರಿ ಇಲಾಖೆಯವರು ಹೇಳ್ತಾರೆ, ಕೊನೆಯ ತೂವಿನವರೆಗೂ ನೀರು ಹೋಗ್ಬೇಕು ಅಂತಾರ ಅವ್ರು. ಹಾಗೇನೆ ನಮ್ಮ ಆಕಾಶವಾಣಿ ಕೂಡ ಹಾಗೆ, ಕೊನೆಯ ಮನಸ್ಸಿನಿಗೂ ಕೂಡ ಅಲ್ಲಿ ಯಾವುದೋ ಗುಡ್ಡದಲ್ಲಿ ಮೇಲೆ ಇದ್ರೆ ಅವನಿಗೂ ಕೂಡ ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಹೋಗ್ಬೇಕಂತ ನಾವು ಹೇಳ್ತೀವಿ. 75ರ ಸಂಭ್ರಮದೊಳಗಿದ್ದೀವಿ ನಾವು ಆಕಾಶವಾಣಿ ಧಾರವಾಡದವರು. ಆ ನಿಟ್ಟಿನೊಳಗೆ ಹೇಳೋದಂದ್ರೆ ಈ ಇಂಧನ ಕೊನೆಯ ಮನಸ್ಸಿನ ಕೂಡ ತಲುಪಬೇಕು. ಯಾರಿಗೂ ನನಗಿಲ್ಲ ಇವತ್ತು ಇಂಧನ ಅಂತೇಳಿ ಚಿಂತೆ ಮಾಡೋ ಕಾರಣ ಇಲ್ಲ ಅನ್ನೋ ಒಂದು ವಾತಾವರಣವನ್ನು ಹುಟ್ಟಿಸ್ಬೇಕು ಅಲ್ಲ, ಅದಕ್ಕಾಗಿ ಇದರ ಒಂದು ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಓವರ್ ಟು ಡಾಕ್ಟರ್ ರಾಜೇಶ್ವರಿ ಮೇಡಮ್. ನಮಸ್ಕಾರ. ಮೊದಲನೆಯದಾಗಿ ನನ್ನ ತಲೆಯಲ್ಲಿ ಓಡ್ತಿರುವ ಪ್ರಶ್ನೆ ಏನಂದ್ರೆ, ಸರ್ವರಿಗೂ ಸುಸ್ಥಿರ ಶಕ್ತಿ, ವಿಶ್ವಸಂಸ್ಥೆಯ ಈ ಘೋಷಣೆಯನ್ನು ಯಾಕೆ ಮಾಡಿದ್ರು ಅಂತ ತಿಳಿಸ್ಕೊಡ್ತೀರಾ? ಅವಶ್ಯಕವಾಗಿ ವಿಜಯಲಕ್ಷ್ಮಿ. ಸರ್ವರಿಗೆ ಸುಸ್ಥಿರ ಶಕ್ತಿ ಎಂಬ ವಿಶ್ವಸಂಸ್ಥೆಯ ಘೋಷಣೆ ಬಗ್ಗೆ ಹೇಳಬೇಕಾದ್ರೆ ಅವರು ಒಂದು ಕೆಲವು ಅಂಕಿ ಅಂಶ ಕೊಟ್ಟಿದ್ದಾರೆ. ಅದೇನಂದ್ರೆ, ಇನ್ನೂ ಕೂಡ ನಮ್ಮ ವಿಶ್ವದಲ್ಲಿ 30% ಜನರು ಇದ್ದಲು ಹಾಗೂ ಸಗಣಿ ಕೊಳ್ಳನ್ನ ಇಂಧನವಾಗಿ ಬಳಸ್ತಾ ಇದ್ದಾರೆ. ಅಂದ್ರೆ ಅವರು ಬೇರೆ ರೀತಿಯಾದ ಇಂಧನ ಮೂಲಗಳನ್ನ ಇನ್ನು ಬಳಸ್ತಾ ಇಲ್ಲ. ಅದೊಂದು ಪಾಯಿಂಟ್ ಆಯ್ತು. ಇನ್ನೊಂದು ಪಾಯಿಂಟ್ ಏನ್ ಹೇಳ್ಬೇಕಂದ್ರೆ, ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಒಂದು ವಾತಾವರಣಕ್ಕೆ ತುಂಬಾ ಒಂದು ಪ್ರತಿಕೂಲ ಎಫೆಕ್ಟ್ ಕೊಡ್ತಾ ಇದೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಹೇಳ್ಬೇಕಾದ್ರೆ, ಬರೇ ಒಂದು 30-35 ವರ್ಷದ ಹಿಂದಿಂದ ನೋಡಿದ್ರೆ, ಅಂದ್ರೆ 1990 ಆದ್ಮೇಲೆ, 1990 ಆದ್ಮೇಲೆ ಇದರ ಪ್ರಮಾಣ ನೋಡ್ರಿ, 46% ಏರಿಕೆ ಆಗಿದೆ. ಅಂದ್ರೆ ಯಾವ ತರ ನಮ್ಮ ಒಂದು ವಾತಾವರಣದ ಮೇಲೆ ಅಥವಾ ಹವಾಮಾನದ ಮೇಲೆ ಪರಿಣಾಮ ಬೀರಿದೆ ಅಂತ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿದ್ರೆ ಅದು ಒಳ್ಳೆಯದಲ್ಲ. ಒಂದು ಮಳೆ ಆದ್ರೂ ಜಾಸ್ತಿ ಆಗುತ್ತೆ ಅಥವಾ ಆಸಿಡ್ ಮಳೆ ಆಗುತ್ತೆ ಅಥವಾ ಎಷ್ಟೋ ಒಂದು ಪ್ರತಿಕೂಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ. ಅದಕ್ಕಾಗಿ ವಿಶ್ವಸಂಸ್ಥೆಯವರು ಏನ್ ಮಾಡಿದ್ರು, 2014-2024 ಡಿಕೇಡ್ ಫಾರ್ ಸಸ್ಟೈನಬಲ್ ಎನರ್ಜಿ ಅಂತ ಒಂದು ಘೋಷಣೆಯೊಂದಿಗೆ ಮುಂದ್ ಬಂದ್ರು. ಆಮೇಲೆ ಇದನ್ನ ಒಂದು ಅಭಿಯಾನವಾಗಿ ಕೂಡ ಮಾಡಿದ್ರು ಅವರು. ಅಂದ್ರೆ ಎಲ್ಲ ದೇಶಗಳು ಇದನ್ನ ತಮ್ಮ ಒಂದು ಸ್ಲೋಗನ್ ಆಗಿ ಇಟ್ಕೊಂಡು ತಮ್ಮ ಏನ್ ಪ್ರೋಗ್ರಾಮ್ಸ್ ಇದಾವೆ ಗವರ್ಮೆಂಟ್ ಇಂದ ಬರುವಂತ ಪ್ರೋಗ್ರಾಮ್ಸ್ ಅನ್ನ ಅವರು ಯಾವ ರೀತಿ ಮಾಡ್ಬೇಕಂದ್ರೆ, ಹಸಿರು ಎನರ್ಜಿ ಅಥವಾ ಗ್ರೀನ್ ಎನರ್ಜಿ ಅಂತ ಏನ್ ಕರೀತಾರೆ ಅಥವಾ ಹಸಿರು ಶಕ್ತಿ ಅಂತ ಏನ್ ಕರೀತಾರೆ, ಅದು ಹೆಚ್ಚಾಗಿ ಉಪಯೋಗಿಸ್ಬೇಕು ಅಂತ ಒಂದು ಅಭಿಯಾನ ಶುರು ಮಾಡಿದ್ರು. ಹಾಗಾದ್ರೆ ಅವ್ರ ಉದ್ದೇಶ ಏನಾಗಿತ್ತಂದ್ರೆ, ಎಲ್ಲೆಡೆ ಶಕ್ತಿಯ ಸುಸ್ಥಿರ ಬಳಕೆ, ಅಂದ್ರೆ ಸಿಕ್ಕಾಪಟ್ಟೆ ಬಳಸೋದಲ್ಲ. ಈಗ ಅರ್ಜುನ್ ಅವ್ರು ಆಲ್ರೆಡಿ ಹೇಳಿದ್ರು ಬಸ್ಸಲ್ಲಿ ಓಡಾಡ್ರಿ ಅಂತ. ಯಾಕೆ ಅವ್ರು ಹಂಗೆ ಹೇಳಿದ್ರು? ಬಸ್ಸಲ್ಲಿ ಓಡಾಡಿದ್ರೆ ಬಹಳ ಜನ ಓಡಾಡ್ಬೋದು, ಕಾರಲ್ಲಿ ಓಡಾಡಿದ್ರೆ 4 ಜನ. ಅಂದ್ರೆ ಸುಸ್ಥಿರವಾಗಿ ನಾವು ಶಕ್ತಿಯನ್ನ ಬಳಸೋದು, ಪೆಟ್ರೋಲ್ ಕಡಿಮೆ ಮಾಡೋದು. ಮತ್ತಿನ್ನೊಂದು ಸ್ವಚ್ಛ ಶಕ್ತಿಯನ್ನು ಉತ್ತೇಜಿಸುವುದು. ಏನು ಗ್ರೀನ್ ಹೌಸ್ ಗ್ಯಾಸಸ್ಸು ಅಥವಾ ಹಸಿರನಿಲಗಳು ಇದಾವಲ್ಲ, ಹೆಚ್ಚಾಗಿ ವಾತಾವರಣ ಬಂದ್ರೆ ವಾತಾವರಣ ಕಲುಷಿತವಾಗುತ್ತೆ, ಪೊಲ್ಯೂಷನ್ ಆಗುತ್ತೆ. ಅದಕ್ಕೆ ಉದಾಹರಣೆಗೆ ಸೌರಶಕ್ತಿಯನ್ನು ಉತ್ತೇಜಿಸುವುದು, ವಿಂಡ್ ಎನರ್ಜಿಯನ್ನು ಉತ್ತೇಜಿಸುವುದು, ಆ ತರ ಮಾಡ್ರಿ ಅಂತ. ಇನ್ನೊಂದು ಶಕ್ತಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು. ಅಂದ್ರೆ ಈಗ ನೋಡ್ರಿ, ನಾವು ಬಹಳ ಸಲ ಕಂಪ್ಲೇಂಟ್ ಮಾಡ್ತೀವಿ, ಈಗ 1 ಲೀಟರ್ ಬರೀ 10 ಕಿಲೋಮೀಟರ್ ಕೊಡುತ್ತೆ, 20 ಕಿಲೋಮೀಟರ್ ಕೊಡುತ್ತೆ ಪೆಟ್ರೋಲ್ ಹಾಕಿದ್ರೆ ಅಂತ. ಸೊ ಅಂತ ಒಂದು ಕೈ ಬಿಟ್ಟು ನಾವು ಏನ್ ಮಾಡ್ಬೋದು ಅಂದ್ರೆ ಪರ್ಯಾಯ ಇಂಧನಗಳನ್ನ ಯೂಸ್ ಮಾಡಬಹುದು. ನಮ್ಮಲ್ಲಿ ಸಿಗುವಂತ ಬಯೋಫ್ಯೂಲ್ಸ್ ಅಂತವ್ ಇರ್ತಾವಲ್ಲ, ಅಂತವ್ ಯೂಸ್ ಮಾಡ್ಬೋದು ಆ ತರ. ಆಮೇಲೆ ಇನ್ನೊಂದು ಅವ್ರದ್ದು ಉದ್ದೇಶ ಏನೈತಂದ್ರೆ, ಅವ್ರದ್ದೊಂದು ಗುರಿ ಇದೆ ಅಂದ್ರೆ 2030 ವಿಶ್ವಾದ್ಯಂತ ಎಲ್ಲ ನಾಗರಿಕರಿಗೂ ಆಧುನಿಕ ತಂತ್ರಜ್ಞಾನಗಳ ಪರ್ಯಾಯ ಮತ್ತು ಸುಸ್ಥಿರ ಇಂಧನ ಮೂಲಗಳ ಶಕ್ತಿಯನ್ನು ಉತ್ಪಾದಿಸಿ ನಮ್ ಏನ್ ಭೂತಾಯಿ ಇದ್ದಾಳೆ ಅವಳನ್ನು ಕಾಪಾಡಿಕೊಳ್ಳುವುದಲ್ಲದೆ ನಮ್ಮ ಮನುಕುಲವನ್ನು ಕೂಡ ಉಳಿಸೋದು. ಮತ್ತೆ ಸಸ್ಟೈನಬಲ್ ಗೋಲ್ಸ್ ಬಗ್ಗೆ ಅಂತೂ ನೀವೆಲ್ಲರೂ ಕೇಳಿದ್ರಿ ಅಲ್ವಾ? ಈಗ 17 ಸಸ್ಟೈನಬಲ್ ಗೋಲ್ಸ್ ಇದಾವೆ. ಸೊ ಆ ಸಸ್ಟೈನಬಲ್ ಗೋಲ್ಸ್ ಅಡಿ 7ನೇ ಗೋಲ್ ಏನಿದೆ, ಇದು ಹಸಿರು ಎನರ್ಜಿ ಬಗ್ಗೆ ಆಗಿದೆ. ಈ ಉದ್ದೇಶ ಎಲ್ಲ ಹೇಳಿದೆ ನಾ, ಸ್ವಚ್ಛ ಶಕ್ತಿ ಬೇಕು, ಆಮೇಲೆ ಸುಸ್ಥಿರ ಬಳಕೆ ಮಾಡ್ರಿ ಅಂತ. ಈ ಗೋಲ್ ಅಲ್ಲಿ ಅಂದ್ರೆ 7ನೇ ಗೋಲ್ ಅಲ್ಲಿ ಅಥವಾ ಗುರಿಯಲ್ಲಿ ಇದನ್ನ ಪಟ್ಟಿ ಮಾಡಲಾಗಿದೆ. ಮತ್ತೆ ಇದರ ಇನ್ನೊಂದು ಉದ್ದೇಶ ಏನಂದ್ರೆ, ನಮ್ಮ ಈ ಏನು ಹವಾಮಾನದ ಬದಲಾವಣೆ ಆಗ್ತಾ ಇದೆ ಅಲ್ವಾ, ಅದನ್ನು ಒಂದು ತಡೆಗಟ್ಟಲು ಇದೊಂದು ಮುಖ್ಯವಾದ ಹೆಜ್ಜೆ ಆಗಿದೆ ಅಂತ ಹೇಳ್ಬಹುದು. ಮೇಡಮ್, ನೀವೀಗ ಅಭಿಯಾನದ ಬಗ್ಗೆ ಏನು ಹೇಳಿದ್ರೆ, ವಿಶ್ವಸಂಸ್ಥೆಯ ಪರ್ಯಾಯ ಇಂಧನ ಮತ್ತು ಸೌರಶಕ್ತಿ ಬಗ್ಗೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದಾರಲ್ವಾ, ಆಮೇಲೆ ಕ್ರಮೇಣವಾಗಿ ನಾವು ಪೂರ್ತಿ ಪರ್ಯಾಯ ಇಂಧನ ಮೂಲಗಳ ಮೇಲೆ ಅವಲಂಬಿತರಾಗಲು ಹೇಗ್ ಸಾಧ್ಯ? ಪೂರ್ಣ ಅವಲಂಬಿತರಾಗಲಂತೂ ಈ ಒಂದು ಹಂತದಲ್ಲಿ ಸಾಧ್ಯ ಆಗಲ್ಲ. ಆದ್ರೆ ಕ್ರಮೇಣವಾಗಿ ಅದನ್ನ ನಾವು ಪೂರ್ಣ ಅಂದ್ರೆ 100% ನಾವು ಅವಲಂಬಿತರಾಗ್ಬೋದು. ಯಾಕಂದ್ರೆ ಈಗ ಪ್ರಾಚೀನ ಕಾಲದಿಂದಲೂ ನೋಡಿದ್ರೆ ಫಾಸಿಲ್ ಫ್ಯೂಲ್ಸ್ ಏನಂತಾರೆ ಅಥವಾ ಪಳೆ ಉಳಿಕೆಗಳಿಂದ ನಾವೇನು ಇಂಧನ ಮತ್ತು ಶಕ್ತಿಯನ್ನು ಸಂಗ್ರಹಿಸ್ತಿರೋ ಅದನ್ನೇ ಉಪಯೋಗಿಸ್ಕೊಳ್ತಾ ಬಂದಿದ್ದಾನೆ. ಆಮೇಲೆ ನಾವು ಎಲ್ಲಾ ಬಗೆಯ ಶಕ್ತಿಯನ್ನ ಉತ್ಪಾದಿಸಲು ಹೆಚ್ಚಿನ ಹೆಚ್ಚು ಏನ್ ಮಾಡ್ತೀವಿ, ಕಟ್ಟಿಗೆಯನ್ನು ಉಪಯೋಗಿಸ್ತೀವಿ ಊರುಗಳ ಸಲುವಾಗಿ. ಆಮೇಲೆ ನ್ಯಾಚುರಲ್ ಗ್ಯಾಸ್ ಅನ್ನು ಉಪಯೋಗಿಸ್ತೀವಿ, ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಇರ್ಬೋದು, ಅದನ್ನೇ ಬಳಸ್ತಾ ಇದೀವಿ. ಆದ್ರೆ ಇವು ಯಾವ ತರ ಇದಾವೆ ಅಂದ್ರೆ, ಇವು ನಾನ್ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್. ಒಂದ್ಸಲ ಇವು ನಶಿಸಿ ಹೋದ್ ಅಂದ್ರೆ ಮತ್ತೆ ಇವನ್ನ ಪುನರುತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಬದಲು ನಾವ್ ಏನ್ ಮಾಡ್ಬೋದು ಅಂದ್ರೆ ಮತ್ತೆ ಮತ್ತೆ ಬಳಸಬಹುದಂತ ಪರ್ಯಾಯ ಇಂಧನಗಳಾದ ಸೌರಶಕ್ತಿ ಇರ್ಬೋದು, ಅಂದ್ರೆ ಸೋಲಾರ್ ಎನರ್ಜಿ ಅಂತೀವಿ, ಗಾಳಿ ಶಕ್ತಿ ಇರ್ಬೋದು ಅಂದ್ರೆ ವಿಂಡ್ ಎನರ್ಜಿ, ಮತ್ತೆ ಜೈವಿಕ ಇಂಧನ, ನ್ಯಾಚುರಲ್ ಗ್ಯಾಸ್, ಮತ್ತೆ ಜಲಶಕ್ತಿ, ಬಯೋಗ್ಯಾಸ್, ಈ ತರ ನಾವು ಮುಂತಾದಗಳನ್ನು ಬಳಸಿ ನಾವು ಒಂದು ಸುಸ್ಥಿರ ಏನು ಎನರ್ಜಿ ಯುಟಿಲೈಸೇಷನ್ ಇದೆ ಅದನ್ನ ಮಾಡಬಹುದು. ಹಾಗಾದ್ರೆ ಮ್ಯಾಮ್, ಈ ಒಂದು ಪರ್ಯಾಯ ಶಕ್ತಿ ಮೂಲಗಳು ಹಾಗೂ ಇಂಧನಗಳು ನಮ್ಮ ಗ್ರಾಮೀಣ ಕುಟುಂಬಗಳಿಗೂ ಸಹಾಯ ಮಾಡುತ್ತವೆಯಾ? ಹೌದು, ಅವಶ್ಯಕವಾಗಿ, ಯಾಕೆ ಮಾಡಲ್ಲ. ಈಗ ನಮ್ಮ ಹಳ್ಳಿಗಳ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ದೇಶದಲ್ಲಿ ಸುಮಾರು 600,000 ಹಳ್ಳಿಗಳಿದ್ದು ಅನೇಕ ಹಳ್ಳಿಗಳಲ್ಲಿ ಈಗಲೂ ಕಟ್ಟಿಗೆಯನ್ನು ಉರುವಲಾಗಿ ಉಪಯೋಗಿಸ್ತಾರೆ. ಅದರಿಂದ ಏನಾಗುತ್ತೆ, ಇನ್ನೂ ಬೇರೆ ಬೇರೆ ವಾತಾವರಣದ ಪ್ರತಿಕೂಲಗಳು ಕ್ರಿಯೇಟ್ ಆಗುತ್ತಲ್ವಾ. ಅದಕ್ಕೆ ನಮ್ದು ಕೃಷಿ ಪ್ರಧಾನ ದೇಶ ಅಲ್ವಾ, ಮತ್ತೆ ಇಲ್ಲಿ ಜೈವಿಕ ಸಂಪನ್ಮೂಲಗಳೇನಿವೆ ಇವು ಹೆಚ್ಚು ಹೆಚ್ಚಾಗಿ ಸಿಗ್ತವೆ ನಮಗೆ. ಹಿಂಗಿದ್ದಾಗ ಅದನ್ನ ಯಾಕೆ ನಾವು ಉಪಯೋಗಿಸಬಾರ್ದು? ಗ್ರಾಮಸ್ಥರು ಏನ್ ಮಾಡಬಾರ್ದು ಅಂದ್ರೆ, ಹಸಿರು ಶಕ್ತಿಯನ್ನು ಉಪಯೋಗಿಸಲು ಅವ್ರನ್ನ ಪ್ರೇರೇಪಿಸಬಹುದು. ಯಾವ ರೀತಿ ಮಾಡಬಹುದು? ಗ್ರಾಮಸ್ಥರಿಗೆ ನಾವು ಈ ಜೈವಿಕ ಅನಿಲ ಕೊಡುವಂತ ಬೀಜಗಳುಳ್ಳ ಸಸ್ಯಗಳನ್ನ ಬೆಳೀರಿ ಅಂತ ಪ್ರೇರೇಪಿಸಬಹುದು. ಉದಾಹರಣೆಗೆ ಅಮುರ ಇರ್ಬೋದು, ಸುರಹೊನ್ನೆ ಇರ್ಬೋದು, ಹಿಪ್ಪೆ ಇರ್ಬೋದು, ಬೇವು ಇರ್ಬೋದು, ಇಂಥ ಗಿಡಗಳನ್ನ ಬೆಳೆಸ್ರಿ ಅಂತ ಅವ್ರಿಗೆ ಒತ್ತು ಕೊಡ್ಬೋದು. ಈ ಏನು ತಳಿಗಳನ್ನ ಹೇಳಿದ್ನಲ್ಲ, ಇವನ್ನ ಒಣ ಪ್ರದೇಶಗಳು ಕೂಡ ನೀವು ಬೆಳಿಬಹುದು. ಅದಕ್ಕೆ ಬಹಳ ನೀರಿರಬೇಕನ್ನೋದು ಏನು ಸಮಸ್ಯೆ ಇಲ್ಲ. ಅಂದ್ರೆ ಜೈವಿಕ ಅನಿಲವನ್ನು ನೀಡುವ ಬೀಜಗಳ ಗಿಡವನ್ನು ನೆಟ್ಟು ದೇಶದ ಆರ್ಥಿಕತೆಗೆ ನೆರವಾಗುವುದಲ್ಲದೆ ರೈತರಿಗೆ ಆದಾಯ ಕೂಡ ಹೆಚ್ಚಾಗ್ತದೆ. ಮತ್ತೆ ಇನ್ನೊಂದ್ ಕಡೆ ನಮ್ಮ ಹೆಣ್ಮಕ್ಳಿಗೆ ನೋಡಿದಾಗ ಅಥವಾ ಅವ್ರ ಒಂದು ಪರ್ಸ್ಪೆಕ್ಟಿವ್ ಇಂದ ನಾವು ವಿಚಾರ ಮಾಡಿದಾಗ, ಅವ್ರಿಗೆ ಬಯೋಗ್ಯಾಸ್ ಬಳಸ್ರಿ, ಸ್ಮೋಕ್ಲೆಸ್ ಜೋಳ ಬಳಸ್ರಿ, ಅಂದ್ರೆ ಹೊಗೆ ರಹಿತವಲ್ಲೇ ಅಸ್ತ್ರಚುಲ ಬಳಸಿ ಹೊಗೆಯನ್ನು ಕಡಿಮೆ ಮಾಡಿ ವಾತಾವರಣ ಕಲುಷಿತವಾಗದಂತೆ ತಡೆಗಟ್ಟಬಹುದು ಅಂತ ಅವ್ರು ಕೂಡ ನಾವು ಹೇಳಿ ಈ ಒಂದು ಸುಸ್ಥಿರ ಎನರ್ಜಿ ಅಥವಾ ಹಸಿರು ಎನರ್ಜಿ ಬಗ್ಗೆ ಪಾಠ ಮಾಡಬಹುದು. ವಿಜಯಲಕ್ಷ್ಮಿ, ಇನ್ನೊಂದು, ಪರ್ಯಾಯ ಇಂಧನ ಬಳಸುವಲ್ಲಿ ಅನೇಕ ಸವಾಲುಗಳು ಕೂಡ ಇದಾವೆ. ಸೊ ಅದು ಉದಯೋನ್ಮುಖ ರಾಷ್ಟ್ರಗಳಲ್ಲಿ ತಾಂತ್ರಿಕ ತೊಡಕುಗಳು ಇರ್ಬೋದು ಅಥವಾ ಆರ್ಥಿಕ ತೊಡಕುಗಳು ಇರ್ಬೋದು, ಇದ್ರ ಬಗ್ಗೆ ಏನಾದರೂ ತಿಳಿದಿದ್ರೆ ಸ್ವಲ್ಪ ಬೆಳಕು ಚೆಲ್ತೀಯಾ? ಇವೇನು ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳಿದ್ರಿ, ಇಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇರುವುದರಿಂದ ಈ ಒಂದು ದೊಡ್ಡ ದೊಡ್ಡ ಯೋಜನೆಗಳನ್ನು ಅಳವಡಿಸಲು ಸಾಧ್ಯ ಆಗ್ತಾ ಇಲ್ಲ. ನಾವು ಹಾಗೆ ನೋಡೋದಾದ್ರೆ ಈ ಒಂದು ಸಾರಿಗೆ ವ್ಯವಸ್ಥೆ ಇರಬಹುದು, ಈ ಇಂಧನ ಸಂಗ್ರಹಣೆ ಅಥವಾ ತಾಂತ್ರಿಕತೆ ಇರಬಹುದು, ಇದೆಲ್ಲರ ಖರ್ಚು ವೆಚ್ಚದ ಕುರಿತು ನೋಡಿದಾಗ ಸೌರಶಕ್ತಿ ಹಾಗೂ ಗಾಳಿಯಂತಹ ನವೀಕರಿಸಬಹುದಾದ ತಂತ್ರಜ್ಞಾನಗಳ ಬಳಕೆಯಿಂದ ವೆಚ್ಚವು ಕಡಿಮೆ ಆಗ್ತಾ ಇದೆ. ಆದ್ರೆ ಈ ಒಂದು ತಂತ್ರಜ್ಞಾನಗಳ ಸ್ಥಾಪನೆಗಾಗಿ ಹಣ ಹೂಡಿಕೆ ಮಾತ್ರ ಅತ್ಯಧಿಕವಾಗಿದೆ. ಈಗ ನಾವು ಉದಾಹರಣೆಗೆ ನೋಡೋದಾದ್ರೆ, 1 ಎಕರೆಯಲ್ಲಿ ಸೌರಶಕ್ತಿಯನ್ನು ಅಳವಡಿಸಬೇಕಾದ್ರೆ ಅಂದಾಜು 4-5 ಕೋಟಿ ವೆಚ್ಚ ಆಗ್ತಾ ಇದೆ. ಇದಷ್ಟೇ ಅಲ್ಲದೆ ಇದರೆಲ್ಲದರ ಬಗ್ಗೆ ಮಾಹಿತಿ ಕೊಡಲು ಅಲ್ಲಿ ಒಬ್ರು ತಜ್ಞರ ಅವಶ್ಯಕತೆ ಬಹಳಷ್ಟು ಬೇಕಾಗಿರುತ್ತೆ, ಅದರ ಒಂದು ಕೊರತೆನೂ ನೋಡಬಹುದು. ಮತ್ತೆ ಈ ನವೀಕರಿಸಬಹುದಾದ ಶಕ್ತಿಯ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲು ಮತ್ತದನ್ನ ನಿರ್ವಹಿಸಲು ತರಬೇತಿ ಮತ್ತು ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮಗಳು ಅಗತ್ಯವಿದೆ. ಅದೆಲ್ಲದರ ಬಗ್ಗೆನೂ ಜನಗಳಿಗೆ ಅರಿವಿರೋದ್ರಿಲ್ಲ. ಅದೆಲ್ಲದನ್ನು ತಿಳಿಸ್ಕೊಡೋದು ಕೂಡ ಒಂದು ಮುಖ್ಯ ಸವಾಲು ಅಂತಾನೆ ಹೇಳ್ಬೋದು. ಮತ್ತಿದಷ್ಟೇ ಅಲ್ಲದೆ ಕೆಲವೊಂದು ದೇಶಗಳಲ್ಲಿ ಅಲ್ಲಿಯ ನೀತಿಗಳು ಪರ್ಯಾಯ ಶಕ್ತಿಗಳಿಗೆ ಒತ್ತುನೇ ನೀಡ್ತಾ ಇಲ್ಲ, ಹಾಗೂ ಯಾವುದೇ ಸಬ್ಸಿಡಿಗಳನ್ನು ಕೊಡ್ತಾ ಇಲ್ಲ. ಇನ್ನು ಪರಿಸರ ಸಂಬಂಧಪಟ್ಟ ಸವಾಲುಗಳನ್ನು ನೋಡಿದಾಗ, ಇನ್ನು ಕೆಲವು ದೇಶಗಳಲ್ಲಿ ಸೂರ್ಯನ ಕಿರಣಗಳು ಸರಿಯಾಗಿ ಬೀಳೋದಿಲ್ಲ, ಗಾಳಿ ಶಕ್ತಿಯು ಸರಿಯಾಗಿ ಉಪಯೋಗ ಆಗ್ತಿಲ್ಲ, ಹಂಗಂತ ಇಷ್ಟೆಲ್ಲ ಸವಾಲುಗಳಿದೆ ಅಂತ ಯಾವ ರಾಷ್ಟ್ರಗಳು ಸುಮ್ಮನೆ ಕುಂತಿಲ್ಲ. ಈ ಎಲ್ಲಾ ಸವಾಲುಗಳನ್ನು ಮೀರಿ ಕೂಡ ಹಲವು ರಾಷ್ಟ್ರಗಳು ಈ ಒಂದು ಪರ್ಯಾಯ ಶಕ್ತಿ ಇಂಧನ ಬಳಸೋದ್ರಲ್ಲಿ ತುಂಬಾ ಯಶಸ್ವಿಗೊಂಡಿದೆ. ಉದಾಹರಣೆಗೆ ನೋಡೋದಾದ್ರೆ ಕೋಸ್ಟಾರಿಕಾ ದೇಶ, ಈ ದೇಶವು 100% ಪರ್ಯಾಯ ಇಂಧನವನ್ನು ಈಗಾಗಲೇ ಬಳಸ್ತಾ ಇದೆ. ಹಂಗಂತ ನಮ್ಮ ಭಾರತ ದೇಶ ಕೂಡ ಏನು ಕಡಿಮೆ ಇಲ್ಲ. ನಮ್ಮ ಭಾರತ ದೇಶದಲ್ಲೂ ಒಂದೊಳ್ಳೆ ಗುರಿಯೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ. ಅಂದ್ರೆ 2030 ಒಳಗಡೆ 500 GW ಪರ್ಯಾಯ ಇಂಧನವನ್ನು ಬಳಸಬೇಕೆಂದು ಒಂದು ಒಳ್ಳೆ ಗುರಿ ಹೊಂದಿದೆ. ಮತ್ತೆ ಕೀನ್ಯಾ ದೇಶ ಜಿಯೋಥರ್ಮಲ್ ಶಕ್ತಿ ಸಂಗ್ರಹಣೆಯಲ್ಲಿ ಮುಂಚೂಣಿಯಲ್ಲಿದೆ. ಮತ್ತೆ ಜರ್ಮನಿ ದೇಶ ಈ ಒಂದು ಪುನರ್ಬಳಕೆ ಇಂಧನದಲ್ಲಿ ಮುಂಚೂಣಿಯಲ್ಲಿದೆ. ಈ ಗಾಳಿ ಶಕ್ತಿ, ಸೌರಶಕ್ತಿ ಮತ್ತು ಜೈವಿಕ ಇಂಧನದಲ್ಲಿ ಇದನ್ನು ತಮ್ಮ ಪಾಲಿಸಿಯಲ್ಲಿ ಆಲ್ರೆಡಿ ಈಗ ಸೇರಿಸಿಕೊಂಡಿದೆ. ಈಗ ನಾವು ಸವಾಲುಗಳ ಬಗ್ಗೆ ಎಲ್ಲ ನೋಡಿದ್ವಿ ಸುಷ್ಮಾ ಅವರೇ, ಇವೆಲ್ಲವನ್ನು ಪ್ರೋತ್ಸಾಹಿಸಲು ನಮ್ಮ ಸರ್ಕಾರವು ಯಾವ ರೀತಿ ಪ್ರೋತ್ಸಾಹ ನೀಡುತ್ತಿದೆ ಅಂತ ಜನಗಳಿಗೆ ತಿಳಿಸ್ಕೊಡ್ತೀರಾ? ಪರ್ಯಾಯ ಇಂಧನವನ್ನು ಬಳಸಲು ನಮ್ಮ ಸರ್ಕಾರ ತುಂಬಾನೇ ಪ್ರೋತ್ಸಾಹ ನೀಡ್ತಾ ಇದೆ. ಇಂಧನಗಳ ಸಂರಕ್ಷಣೆ ಮಾಡಿ ಅವುಗಳ ಉಪಯೋಗಗಳನ್ನು ಎಲ್ರಿಗೂ ತಲುಪಿಸಲು ತಂತ್ರಜ್ಞಾನ ಬಳಸಿ ಏನೆಲ್ಲ ಆವಿಷ್ಕಾರಗಳನ್ನ ಮಾಡಿದ್ದಾರೆ. ಈಗಾಗಲೇ ಉದಾಹರಣೆ, ಸೂರ್ಯನ ಕಿರಣಗಳನ್ನ ಬಳಸ್ಕೊಂಡು ಸೌರಶಕ್ತಿಯನ್ನ ಉತ್ಪಾದಿಸೋದಾಗಿರ್ಬಹುದು, ವಾಯುವನ್ನ ಬಳಸ್ಕೊಂಡು ವಿದ್ಯುತ್ ಶಕ್ತಿಯನ್ನ ಬಳಸ್ಕೊಳ್ಳೋದು ಆಗಿರ್ಬೋದು, ಹಾಗೆ ಆನೆಕಟ್ಟುಗಳು, ಹೀಗೆ ನಾನಾ ರೀತಿ ಯೋಜನೆಗಳನ್ನು ನೋಡೋದಾದ್ರೆ, ಮೊದಲನೇದಾಗಿ ರಾಷ್ಟ್ರೀಯ ಹವಾಮಾನ ಬದಲಾವಣೆ ನೀತಿ ಅಂತ ಬರುತ್ತೆ. ಈ ನೀತಿ ಅಡಿಯಲ್ಲಿ ರಾಷ್ಟ್ರೀಯ ಶಕ್ತಿ ವರ್ಧಿತ ಕ್ಷಮತೆ ಯೋಜನೆ ಹಾಗೂ ರಾಷ್ಟ್ರೀಯ ಸೌರಶಕ್ತಿ ಯೋಜನೆ ಅಂತ ಬರ್ತವೆ. ಈ ನೀತಿ 2008 ಪ್ರಾರಂಭವಾಗಿದ್ದು, ಭಾರತವು ಹವಾಮಾನ ಬದಲಾವಣೆ ನೀತಿನಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಕಾರ್ಯಗತಗೊಳಿಸುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಈ ನೀತಿಯ ಕೆಳಗಡೆ 8 ರಾಷ್ಟ್ರೀಯ ಮಿಷನ್ಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಈಗಾಗಲೇ. ಯಾವ್ಯಾವ ವಿಷಯಗಳಂದ್ರೆ, ಸೌರಶಕ್ತಿ ಆಗಿರ್ಬೋದು, ಶಕ್ತಿ ಕ್ಷಮತೆ ಆಗಿರ್ಬೋದು, ಮತ್ತು ಸುಸ್ಥಿರ ಕೃಷಿ ಮೇಲೆ ಯೋಜನೆಗಳನ್ನು ಸೃಷ್ಟಿಸುವುದಾಗಿರ್ಬೋದು, ಹೀಗೆ ನಾನು ಈಗಾಗಲೇ ಹೇಳಿರುವ ಹಾಗೆ ಕೇಂದ್ರೀಕೃತ ಯೋಜನೆಗಳಾಗಿ ಮಾಡ್ತಾರೆ. ಅವೇ ರಾಷ್ಟ್ರೀಯ ಶಕ್ತಿ ವರ್ಧಿತ ಕ್ಷಮತೆ ಯೋಜನೆ ಮತ್ತು ಸೌರಶಕ್ತಿ ಯೋಜನೆ ಅಂತ. ರಾಷ್ಟ್ರೀಯ ವರ್ಧಿತ ಕ್ಷಮತೆ ಯೋಜನೆ ಅಂದ್ರೆ, ಈ ಯೋಜನೆಯು ಕೈಗಾರಿಕೆಗಳಲ್ಲಿ ಶಕ್ತಿ ವರ್ಧಿತ ಕ್ಷಮತೆಯನ್ನು ಬಲಪಡಿಸುವುದಾಗಿರ್ಬೋದು ಮತ್ತು ಪ್ರಮುಖ ಶಕ್ತಿ ಯೋಜನೆಗಳ ಮಾರುಕಟ್ಟೆಯನ್ನು ಉತ್ತೇಜಿಸುವುದಾಗಿದ್ದು ಇದರದ ಮೇನ್ ಉದ್ದೇಶ ಆಗಿರುತ್ತೆ. ಆಮೇಲೆ ಸೌರಶಕ್ತಿ ಯೋಜನೆ ಅಡಿಯಲ್ಲಿ ಬಂದ್ರೆ, ಇದು ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸುವುದು ಇದರ ಮೇನ್ ಗುರಿ ಆಗಿರುತ್ತೆ. 2022 100 GW ಶಕ್ತಿಯನ್ನು ಉತ್ಪಾದಿಸುವ ನಿಟ್ಟಿನಲ್ಲಿ ಇದು ಕಾರ್ಯನಿರ್ವಹಿಸದೆ ಈಗಾಗಲೇ ಅದನ್ನ ಪೂರ್ಣಗೊಳಿಸಿದೆ ಕೂಡ. ಇನ್ ಮತ್ತೆ ಬೇರೆ ಯೋಜನೆ ನೋಡೋದಾದ್ರೆ, ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ, ಇದು ನಮ್ಗೆ ಈಗಾಗಲೇ ಎಲ್ರಿಗೂ ಗೊತ್ತು. ಈ ಯೋಜನೆಯು ಬಡತನ ರೇಖೆಗಿಂತ ಕೆಳಗಡೆ ಇರುವಂತ ವರ್ಗದ ಮನೆಗಳಿಗೆ ಶುದ್ಧ ಅಡಿಗೆ ಇಂಧನವನ್ನು ಒದಗಿಸಿ ಈ ಯೋಜನೆಯನ್ನು ಹೊರಗಡಿಸಲಾಗಿದೆ. ಇದರಿಂದ ವಾಯು ಮಾಲಿನ್ಯ ಕೂಡ ಕಡಿಮೆ ಆಗಿದೆ. ಹಸಿರು ಶಕ್ತಿ ಸಂರಕ್ಷಣೆ ಅಂತ ಹೇಳ್ತೀವಲ್ಲ, ಈಗ ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸುವುದು ಅಂತೆಲ್ಲ ಮಾತಾಡ್ತೀವಲ್ಲ, ಇದು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಿ ಉತ್ತಮ ಆರೋಗ್ಯವನ್ನು ಬೆಳೆಸುವುದು ಈ ಯೋಜನೆಯು ಸುಮಾರು 8 ಬಡ ಕುಟುಂಬಗಳಿಗೆ ಇಂಧನ ನೀಡುವ ಮೂಲಕ ಈಗಾಗಲೇ ಪೂರ್ಣಗೊಂಡಿದೆ ಅನ್ಕೊಂಡಿದ್ದೀನಿ ನಾನು. ಮುಂದೆ ನೋಡೋದಾದ್ರೆ ಸೌರ ಉದ್ಯಾನ ಯೋಜನೆ ಅಂತ ಬರುತ್ತೆ. ಇದನ್ನ ಪ್ರಮುಖವಾಗಿ ಸೌರಶಕ್ತಿಯ ಉತ್ಪಾದನೆಯನ್ನು ಉತ್ತೇಜಿಸಲು ಸರ್ಕಾರ ದೇಶದಾದ್ಯಂತ ಸೌರ ಉದ್ಯಾನ ಯೋಜನೆಯನ್ನು ರೂಪಿಸಿದೆ. ಬಡ ಜನರಿಗೆ ಇಂಥ ಉದ್ಯಾನಗಳನ್ನು ಅಳವಡಿಸ್ಕೊಳ್ಳೋಕೆ ಹಣ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಸರ್ಕಾರ ಇವರಿಗೆ ಯಾವ ರೀತಿ ಪ್ರೋತ್ಸಾಹ ನೀಡ್ತಾ ಇದೆ ಅಂದ್ರೆ, ಅದಕ್ಕೆ ಈ ಹೂಡಿಕೆದಾರರಿಗೆ ಬೇಕಾಗುವಂತ ಮೂಲ ಸೌಕರ್ಯಗಳನ್ನು ಸರ್ಕಾರವೇ ಕೊಡ್ತಾ ಇದೆ. ಭಾರತವು 2022 ಹೊತ್ತಿಗೆ 100 GW ಸೌರಶಕ್ತಿ ಉತ್ಪಾದನೆ ಮಾಡುವಂತ ಗುರಿ ಸರ್ಕಾರದ್ದಾಗಿತ್ತು, ಈಗಾಗಲೇ ಅದು ಪೂರ್ಣಗೊಂಡಿದೆ ಕೂಡ. ಈ ಯೋಜನೆನ ನಾವ್ ಏನ್ ಹೇಳ್ಬೋದು ಅಂದ್ರೆ, ಜಗತ್ತಿನ ಅತ್ಯಂತ ದೊಡ್ಡ ಸೌರಶಕ್ತಿ ಯೋಜನೆಗಳಲ್ಲಿ ಒಂದು ಅಂತ ಕೂಡ ಹೇಳ್ಬೋದು. ಮತ್ತೆ ರಾಷ್ಟ್ರೀಯ ಗಾಳಿ ಮತ್ತು ಸೌರ ಮಿಶ್ರಿತ ನೀತಿ ಅಂತ ಬರುತ್ತೆ. ಇದರಲ್ಲಿ ಗಾಳಿ ಶಕ್ತಿಯನ್ನ ಮತ್ತು ಸೌರಶಕ್ತಿ ಎರಡೂ ಯೋಜನೆಗಳನ್ನ ಸೇರಿಸಿ ಮಾಡಿರುವಂತ ಒಂದು ಯೋಜನೆ. ಉದ್ದೇಶಗಳ ಏನಂದ್ರೆ, ಶಕ್ತಿಗಳನ್ನ ಉತ್ಪಾದಿಸ್ತಿದೀವಿ, ಇದನ್ನ ನಾವು ಕರೆಕ್ಟ್ ಆಗಿ ಎಲ್ರಿಗೂ ಜನರಿಗೆ ಸಿಗೋ ತರ ಇದ್ರ ಉತ್ತಮ ಬಳಕೆ ಆಗ್ಬೇಕು ಅನ್ನೋದು ನಮ್ದು. ಆಮೇಲೆ ಗ್ರಿಡ್ ಸ್ಥಿರತೆ ಅಂತ ಬರುತ್ತೆ, ಅಂದ್ರೆ ರಾತ್ರಿ ಹೊತ್ತಲ್ಲಿ ಗಾಳಿಯ ಶಕ್ತಿಯನ್ನು ಹೆಚ್ಚಾಗಿ ಬಳಸ್ಕೊಳ್ಳೋದು, ಮತ್ತೆ ಹಗಲಿನಲ್ಲಿ ಸೌರಶಕ್ತಿಯನ್ನು ಪರಸ್ಪರ ಪೂರೈಕೆಯಿಂದ ಗ್ರಿಡ್ ಸ್ಥಿರತೆಯನ್ನು ನಾವು ಉತ್ತೇಜಿಸುವ ಒಂದು ಇದ್ರ ಗುರಿಯಾಗಿದೆ. ಆಮೇಲೆ ಪ್ರಸರಣ ವ್ಯವಸ್ಥೆ ಮತ್ತು ಮೂಲ ಸೌಕರ್ಯ ಹಂಚುವ ಮೂಲಕ ಶಕ್ತಿ ಉತ್ಪಾದನೆ ಒಟ್ಟಾರೆ ವೆಚ್ಚವನ್ನು ಕಡಿಮೆ ಮಾಡಬಹುದು. 2030ರೊಳಗಾಗಿ 500 ಗಿಗಾವ್ಯಾಟ್ಗಳ ಪುನರುತ್ಪಾದಕ ಶಕ್ತಿ ಸಾಮರ್ಥ್ಯ ಸಾಧಿಸಲು ಗುರಿ ಕೂಡ ಈ ಯೋಜನೆಯದ್ದಾಗಿದೆ. ಸುಷ್ಮಾ, ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ. ಇನ್ನೊಂದು ಯೋಜನೆ ಇದೆ, ಅದೇನಂದ್ರೆ ಅಮೃತ್ ಅಟಲ್ ಮಿಷನ್ ಫಾರ್ ರೆಜುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ. ಸೊ ಇದ್ರ ಕುರಿತು ಸ್ವಲ್ಪ ಬೆಳಕು ಚೆಲ್ತೀರಾ? ಈ ಯೋಜನೆ ಏನಂದ್ರೆ ಭಾರತದ ನಗರ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳನ್ನು ಇನ್ನೊಂದು ಸಾಧಿಸಲಕ್ಕೂ ಮತ್ತೆ ಅವರ ಜೀವನ ಮಟ್ಟವನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯಕ್ಕೋಸ್ಕರ 2015ರಲ್ಲಿ ಭಾರತ ಸರ್ಕಾರ ಇದನ್ನ ಪ್ರಾರಂಭ ಮಾಡುತ್ತೆ. ಆಮೇಲೆ ಇದರ ಮುಖ್ಯ ಗುರಿಗಳು ಏನಂತ ನೋಡ್ಬೇಕಂದ್ರೆ ಪ್ರತಿಯೊಂದು ಮನೆಗೂ ಸುರಕ್ಷಿತ ಕುಡಿಯುವ ನೀರನ್ನ ಪೂರೈಕೆ ಮಾಡೋದು ಮತ್ತು ಸಮರ್ಪಕ ಚರಂಡಿ ವ್ಯವಸ್ಥೆಯನ್ನು ಹೊರಡಿಸುವುದು, ಎಲ್ರಿಗೂ ಸಮಾನವಾಗಿ ಸಿಗ್ಬೇಕು ಅಂತ ಈ ಸೌಕರ್ಯಗಳು. ನಗರ ಪ್ರದೇಶಗಳಲ್ಲಿ ಹಸಿರು ವಾತಾವರಣಗಳನ್ನು ಬೆಳೆಸಲು ಅಲ್ಲಲ್ಲಲ್ಲೇ ಪಾರ್ಕ್ಗಳನ್ನ ನಿರ್ಮಿಸುವುದಂತ, ಸಾರ್ವಜನಿಕ ಸಾರಿಗೆ ಮತ್ತು ರಸ್ತೆ ವ್ಯವಸ್ಥೆ ಸುಧಾರಣೆ ಮೂಲಕ ಪಯಣವನ್ನು ಸುಲಭಗೊಳಿಸುವುದು ಅಂತ. ತುಂಬಾ ಒಳ್ಳೆ ಯೋಜನೆ ಇದೆ ಅಪ್ಪ ಇದು. ಸೊ ಈ ಎಲ್ಲ ಯೋಜನೆಗಳನ್ನು ನೋಡಿದ್ಮೇಲೆ ಅರ್ಜುನ್ ಅವರೇ, ಸುಸ್ಥಿರ ಶಕ್ತಿಯನ್ನು ಪ್ರೋತ್ಸಾಹಿಸಲು ಸಾರ್ವಜನಿಕರಿಗೆ ನಾವು ಏನ್ ಮಾಡಬಹುದು ಅಂತ ಅನ್ಸುತ್ತೆ ನಿಮಗೆ? ಈ ಅಧಿಕ ವಿದ್ಯುತ್ ಬಳಕೆನ ಕಡಿಮೆ ಮಾಡಬೇಕಾಗಿದೆ. ಸುಸ್ಥಿರ ಉತ್ಪನ್ನಗಳಾದ ಸೌರಶಕ್ತಿಯಿಂದ ಚಾಲಿತವಾಗುವ ಉಪಕರಣಗಳು, ಶಕ್ತಿ ಉಳಿತಾಯದ ದೀಪಗಳು ಅಂದ್ರೆ ಈ ಬಲ್ಬ್ಗಳನ್ನ ಖರೀದಿ ಮಾಡಬೇಕಾಗಿದೆ. ಈ ವೈಯಕ್ತಿಕ ವಾಹನಗಳನ್ನ ಬಿಟ್ಟು ಸಾರ್ವಜನಿಕ ಸಾರಿಗೆಯನ್ನು ಬಳಸೋದು, ಅಂದ್ರೆ ನಮ್ಮ ಮನೇಲಿ ಈಗ ಕಾರ್ ಇದ್ರೆ ಅದನ್ನ ಬಿಟ್ಟು ಬಸ್ ಅಥವಾ ರೈಲು ಇತರೆ ವಾಹನಗಳನ್ನ ಬಳಸಬೇಕಾಗಿದೆ. ಇಂಧನದ ಬಳಕೆ ಕಡಿಮೆ ಆಗೋದಲ್ದಲೆ ಈ ವಾಯು ಮಾಲಿನ್ಯವನ್ನು ಕೂಡ ನಾವು ಇದರಿಂದ ಹಿಡಿತದಲ್ಲಿಡಬಹುದಾಗಿದೆ. ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕೂಡ ಕಡಿಮೆ ಮಾಡುವುದರಿಂದ ಉಂಟಾಗುವ ಹವಾಮಾನ ಬದಲಾವಣೆಯನ್ನು ತಡೆಯಲು ನಾವು ಪ್ರಯತ್ನಿಸಬಹುದಾಗಿದೆ. ಸರ್ಕಾರದ ಸುಸ್ಥಿರ ಶಕ್ತಿ ಯೋಜನೆಗಳನ್ನು ಬೆಂಬಲಿಸುವುದು, ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಸೌರ, ವಾಯು, ಜಲವಿದ್ಯುತ್ ಮತ್ತು ಇತರ ನವೀಕರಿಸಬಹುದಾದ ಶಕ್ತಿ ಮೂಲಗಳತ್ತ ನಾವು ಗಮನ ಹರಿಸಬೇಕಾಗಿದೆ. ಕೆಲವು ಯೋಜನೆಗಳ ಬಗ್ಗೆ ನಾವು ಚರ್ಚಿಸುವುದಾದರೆ ಈ ಸೌರಶಕ್ತಿ ಯೋಜನೆ, ಇದು ಮನೆಗಳ, ಕಟ್ಟಡಗಳ ಹಾಗೂ ಕೈಗಾರಿಕೆಗಳ ಮೇಲೆ ಸೌರ ಫಲಕಗಳನ್ನು ಸ್ಥಾಪಿಸಲು ಪ್ರೋತ್ಸಾಹಿಸುತ್ತದೆ. ಜಲವಿದ್ಯುತ್ ಯೋಜನೆ, ನದಿಗಳ ಮೇಲೆ ಅಣೆಕಟ್ಟುಗಳನ್ನು ನಿರ್ಮಿಸಿ ವಿದ್ಯುತ್ ಉತ್ಪಾದಿಸುವುದು ಇದರ ಗುರಿಯಾಗಿದೆ. ಬಯೋಮಾಸ್ ಶಕ್ತಿ ಯೋಜನೆ, ಹೈಡ್ರೋಜನ್ ಶಕ್ತಿ ಯೋಜನೆ, ಇನ್ನೂ ಹಲವಿವೆ. ಶಕ್ತಿ ಸಂರಕ್ಷಣೆ ಯೋಜನೆಗಳನ್ನು ಸಾರ್ವಜನಿಕರಾಗಿ ನಾವು ಬೆಂಬಲಿಸುವುದರಿಂದ ಸುಸ್ಥಿರ ಶಕ್ತಿಯನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಬಹುಮುಖ್ಯವಾಗಿ ಈ ಯೋಜನೆಗಳ ಕುರಿತು ಹಾಗೂ ಸುಸ್ಥಿರ ಶಕ್ತಿಗಳನ್ನು ಕಾಪಾಡುವುದರಿಂದ ಇರುವ ಲಾಭಗಳ ಬಗ್ಗೆ ನಾವು ಅರಿತು ಇತರರಿಗೂ ತಿಳಿಸಿಕೊಟ್ರೆ ಸುಸ್ಥಿರ ಶಕ್ತಿಗೆ ದೊಡ್ಡ ಮಟ್ಟಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಎಲ್ಲರೂ ಗ್ರೀನ್ ಕಾರಿಡಾರ್ ಬಗ್ಗೆ ಕೇಳಿದ್ರಾ? ಸ್ವಲ್ಪ ಕೇಳಿದ್ವಿ ಮ್ಯಾಮ್. ಈ ಗ್ರೀನ್ ಕಾರಿಡಾರ್ ಅನ್ನೋದು ಪರ್ಯಾಯ ಶಕ್ತಿ ಸಂಚರಣೆ, ವನ್ಯಜೀವಿಗಳ ಸಂರಕ್ಷಣೆ ಆಗಿರ್ಬೋದು ಮತ್ತು ಪರಿಣಾಮಕಾರಿಯಾದಂತಹ ಸಾರಿಗೆಯನ್ನು ಸುಧಾರಿಸಲು ವಿನ್ಯಾಸಗೊಳಿಸಿದಂತ ಒಂದು ಯೋಜನೆ ಇದು. ಇದು ಪರಿಸರ ಸ್ನೇಹಿ ಅಭಿವೃದ್ಧಿ ಕೂಡ ಸಹಾಯ ಮಾಡುತ್ತಲ್ಲದೆ ಇದರಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ. ಯಾವಂದ್ರೆ ಪರಿಸರ ಶಕ್ತಿ ಗ್ರೀನ್ ಕಾರಿಡಾರ್ ಅಂದ್ರೆ ಇದು ಗಾಳಿ ಮತ್ತು ಸೌರಶಕ್ತಿ ಉತ್ಪಾದನೆ ಕೇಂದ್ರಗಳು ಇವೆಲ್ಲ, ಅವುಗಳಿಂದ ಗ್ರಾಹಕರ ವಲಯಗಳಿಗೆ ಶಕ್ತಿ ಸಂಚಾರವನ್ನು ಸುಗಮಗೊಳಿಸುವುದು ಅಂತ. ಅದು ಮೊದಲನೇದು. ಎರಡನೇದಂದ್ರೆ ವನ್ಯಜೀವಿಗಳ ಗ್ರೀನ್ ಕಾರಿಡಾರ್ ಅಂದ್ರೆ ಹೆಸರೇ ಹೇಳೋ ತರ ವನ್ಯಜೀವಿಗಳ ವಾಸಸ್ಥಾನಗಳ ನಡುವೆ ಸುರಕ್ಷಿತ ಹಾದಿಯನ್ನ ಒದಗಿಸುವುದು. ಇನ್ನೆರಡಿದಾವೆ, ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ ವಿಜಯಲಕ್ಷ್ಮಿ? ಸಾರಿಗೆ ಕ್ಷೇತ್ರದಲ್ಲಿನ ಗ್ರೀನ್ ಕಾರಿಡಾರ್, ಈ ಒಂದು ಸಾರಿಗೆ ಕ್ಷೇತ್ರದಲ್ಲಿ ಏನಪ್ಪ ಗ್ರೀನ್ ಕಾರಿಡಾರ್ ಅಂತ ನಿಮಗೆ ಅನಿಸ್ತಾ ಇದ್ರೆ, ಪರಿಸರ ಸ್ನೇಹಿ ಮತ್ತು ಪರಿಣಾಮಕಾರಿ ಸಾರಿಗೆ ಜಾಲಗಳನ್ನು ಅಭಿವೃದ್ಧಿಪಡಿಸೋದು ಇದರ ಮುಖ್ಯ ಗುರಿಯಾಗಿದೆ. ಮತ್ತು ವೈದ್ಯಕೀಯ ಗ್ರೀನ್ ಕಾರಿಡಾರ್, ವೈದ್ಯಕೀಯ ಗ್ರೀನ್ ಕಾರಿಡಾರ್ ಮುಖ್ಯ ಗುರಿ ಏನಂದ್ರೆ ರೋಗಿಗಳು ಅಥವಾ ಅಗತ್ಯ ವೈದ್ಯಕೀಯ ಸಾಮಗ್ರಿಗಳ ವೇಗದ ಮತ್ತು ಅಡ್ಡಿ ಇಲ್ಲದ ಸಾರಿಗೆಯನ್ನು ಒದಗಿಸುವುದು. ಒಟ್ಟಾರೆಯಾಗಿ ಈ ಎಲ್ಲಾ ಗ್ರೀನ್ ಕಾರಿಡಾರ್ಗಳ ಪ್ರಕಾರವನ್ನು ನಮ್ಮ ಸಂಚಾರ ವ್ಯವಸ್ಥೆಗಳು ಸುಗಮಗೊಳಿಸೋದಕ್ಕೋಸ್ಕರನೇ ಮಾಡಿರೋದಾಗಿದೆ ಮ್ಯಾಮ್. ಇಷ್ಟೊತ್ತು ನಾವು ತುಂಬಾ ಚೆನ್ನಾಗಿ ಚರ್ಚೆ ಮಾಡಿದ್ವಿ, ಅಂದ್ರೆ ನಮ್ಮ ವಿಶ್ವಸಂಸ್ಥೆ ಕೊಟ್ಟಂತ ಘೋಷಣೆ ಕುರಿತು, ಅಂದ್ರೆ ಸುಸ್ಥಿರ ಶಕ್ತಿ ಎಲ್ಲರಿಗೂ ಬೇಕು ಅಂತ. ಸೊ ಅದ್ರ ಬಗ್ಗೆ ತುಂಬಾ ವಿಷಯಗಳ ಬಗ್ಗೆ ಕೂಡ ನೀವು ನಮ್ಮ ಸ್ನಾತಕ ವಿದ್ಯಾರ್ಥಿಗಳಾದ ವಿಜಯಲಕ್ಷ್ಮಿ ಆಗ್ಲಿ, ಸುಷ್ಮಾ, ಅರ್ಜುನ್ ಎಲ್ಲರೂ